ಅದು ಏನು ಅಂತ ಹೇಳ್ತೀರಾ, ಇವಷ್ಟು ಬುದ್ಧೇಹೇ, ಇವು ಮನಸ್ಸು ಬುದ್ಧಿಗಳು ಸೇರಿದಾವೆ ವಿನಃ ಆತ್ಮನಿಗೆ ಆತ್ಮನಃ. ವೆರಿ ಬ್ಯೂಟಿಫುಲ್. ಇಷ್ಟು ವಿಷಯಗಳು ಸಿದ್ಧವಾದ ನಂತರ ನೋಡಿ, ಇಷ್ಟಕ್ಕೆ ಒಂದು ಕ್ಲಿಪ್ಪಿಂಗ್ ನೀವು ಮಾಡಬಹುದು. ಇಷ್ಟೇ ವಿಚಾರ, ಒಂದು ಕ್ಲಿಪ್ಪಿಂಗ್ ಲೈಫ್ ಇರ್ತದೆ. ಇಟ್ ಹ್ಯಾಸ್ ಅ ಲೈಫ್ ಆಲ್ಸೋ. ಅಲ್ಲಿ ಕುರ್ಚಿ ಮಾಡಿ ಕೂತಿರ್ತೀವಿ, ಅದು ಏನು ಐ ಡೋಂಟ್ ನೋ ಹೌ ಪೀಪಲ್ ಡೂ ದಟ್ ರಿಯಲಿ. ಸೇಮ್ ಥಿಂಗ್ ನಾನು ಜನಶ್ರೀಗೆ ಮಾಡಿಕೊಟ್ಟಾಗ ಕೂಡ ಇದೇ ಪ್ರಾಬ್ಲಮ್ ಬಂದಿತ್ತು ನನಗೆ. ಅದಕ್ಕೆ ನಾನಾಗೆ ಹೇಳಿ ಕಟ್ ಮಾಡಿಬಿಟ್ಟೆ, ನಾನು ಮಾಡೋದೆಲ್ಲ ಬರಬೇಡಿರ್ತೇನೆ. ಇದು ಆ ಸಲ ಬಂದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟಾರೆ, ಅಲ್ಲ ಬಿಡು ಅದಕ್ಕಾಗಿ ಅದು ಒಂದು ಸಾವಿರ ರೂಪಾಯಿ ಚೆಕ್. ಮೊನ್ನೆ ಜಯಲಕ್ಷ್ಮಿ ಕೇಳಿದೆ, ಜನರಲ್ಲಿ ಎಷ್ಟು ಕೊಡ್ತಾರೆ, ಒಂದು 15 ನಿಮಿಷದ ಒಂದು ಅವರಾಗಿನೇ ಬಂದು ಮಾಡಿಕೊಂಡ್ರೆ, ಅವರಾಗಿನೇ ಬರಬೇಕು ನಾವಲ್ಲ, ಅವರಾಗಿನೇ ಬಂದು ಮಾಡಿಕೊಂಡ್ರೆ ಒಂದು 15 ನಿಮಿಷ ಕ್ಲಿಪ್ಪಿಂಗಿಗೆ 5-10 ಸಾವಿರ ಕೊಡ್ತಾರೆ. ಅವ್ರು ಮಾಡ್ತಾರೆ ಒಂದು ಮಿನಿಟ್ಗೆ ನಮ್ಮ ನಮಗೆ ಮಾಡ ಅಂತದ್ದು. 2 ನಿಮಿಷ 2 ನಿಮಿಷ 2 ನಿಮಿಷ 3 ಬ್ರೇಕ್ ಇರ್ತಾವ. ಇಷ್ಟು ಸಪ್ರೇಟ್ ಮಾಡ್ಕೊಂಡ್ಬಿಡು, ಕಾಪಿ ಮಾಡ್ಬೋದು. ಅಲ್ಲ ಹೇಳಿದೀನಿ ಸರಿ, ಈ ವಿಷಯ ಮುಗಿದೇ ಹೋಯ್ತೀಗ. ಹಾಗಾದರೆ ಆತ್ಮನ ಲಕ್ಷಣಗಳಿ ಬುದ್ಧಿಗೆ ಸೇರಿತ್ತು ಅಂದ್ರೆ ಅನಾತ್ಮ ಇರುತ್ತಲ್ಲ. ಬುದ್ಧಿಗೆ ಸೇರಿತ್ತು, ಮನಸ್ಸು ಬುದ್ಧಿಗಳಿಗೆ ಸೇರಿತ್ತು ಅಂತಂದ್ರೆ ಇವು ಆತ್ಮ ಆಗೋದಿಲ್ಲ, ಇವೆಲ್ಲೂ ಅನಾತ್ಮ ಅಂತ. ಅದ್ರ ಬುದ್ಧಿಯ ಸಹಜತೆ ಏನು? ನಾವು 24ನೇ ಶ್ಲೋಕ ಆತ್ಮಬೋಧ 24ನೇ ಶ್ಲೋಕದಲ್ಲಿ ಕಾಣ್ತೀವಿ. ಪ್ರಕಾಶೋ ಕಶ್ಯತೋ ಯಸ್ಯ ಶೈತ್ಯಮಗ್ನೇರ್ಯತೋಷ್ಣತಾ ಸ್ವಭಾವ ಸಚ್ಚಿದಾನಂದ ನಿತ್ಯ ನಿರ್ಮಲತಾತ್ಮನಃ. ಪ್ರಕಾಶೋ ಕಶ್ಯತೋ ಯಸ್ಯ ನಿತ್ಯ ನಿರ್ಮಲತಾತ್ಮನ. ನಿತ್ಯತ್ವವು ನಿರ್ಮಲತ್ವವು ಆತ್ಮನ ಸಚ್ಚಿದಾನಂದ ಸ್ವಭಾವಗಳಾಗಿವೆ. ಸ್ವಭಾವ ಅನ್ನೋ ಶಬ್ದಕ್ಕಿಂತ ಸ್ವರೂಪಗಳಾಗಿವೆ ಅಂತ ಚೆನ್ನಾಗಿ ಲಕ್ಷಣನೂ ಬೇಡ. ಬರ್ತದೆ ನಿಮ್ಗೆ ಆ ಕಡೆ ತಗೊಂಡೋಗ್ತದೆ, ಜಲ ಲಕ್ಷಣ, ಅದ ಲಕ್ಷಣ, ಗಾಗತ್ಯ ಆಗ ಲಕ್ಷಣ, ಅಂತ ಸಿಕ್ಕಾಕೊಂಡ್ಬಿಡ್ತೀರ. ಅದೊಂಥರ ಕಾಗದ ಅದ್ರ ಬದಲು ಅವನ ಸ್ವರೂಪ, ಅವನ ಸಹಜತೆ. ಆತ್ಮನ ಸಹಜತೆ ಏನು? ನಿತ್ಯತ್ವ, ನಿರ್ಮಲತ್ವ, ಸಚ್ಚಿದಾನಂದ, ಇವು ಆತ್ಮನ ಸ್ವರೂಪಗಳು. ಗಳುಗಳ ಆತ್ಮನ ಸ್ವರೂಪ ಸ್ವರೂಪ ಗಳುಗಳ ಏನು ಬೇಡ, ಆತ್ಮನ ಸ್ವರೂಪ. ಹೇಗಪ್ಪ ಅಂದ್ರೆ ಅರ್ಕಸ್ಯ ಪ್ರಕಾಶ, ಸೂರ್ಯನ ಸ್ವರೂಪ ಬೆಳಕು. ತೋಯಸ್ಯ ಶೈತ್ಯಂ, ನೀರಿನ ಸ್ವರೂಪ ತಂಪು. ಅಗ್ನೇ ಉಷ್ಣತಾ, ತಥ ಯಥಾ ತಥ ಹಾಗೆಯೇ ಆತ್ಮನ ಸ್ವರೂಪ ಏನು ಅಂತಂದ್ರೆ ಸತ್ತು ಚಿತ್ತ ಆನಂದ ನಿತ್ಯ ನಿರ್ಮಲ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮ ಹೇಳ್ಬಿಡೋದು. ನಿತ್ಯ ಅಂದ್ರೆ ಏನು, ಶುದ್ಧ ಅಂದ್ರೆ ಏನು ನೋಡೋಣ. ನಿತ್ಯ ಮೂರು ಕಾಲದಲ್ಲಿಯೂ ಬದಲಾಗದೆ ವ್ಯಾಖ್ಯಾನ, ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಮೂರು ಟೆನ್ಸ್ ನಲ್ಲಿ ಟೆನ್ಸ್ ಆಗದೆ ಇರೋದು. ಆತ್ಮನಿಗೆ ಟೆನ್ಸ್ ಇಲ್ಲ ನೋಡು, ಅಂದ್ರೆ ಟೆನ್ಷನ್ ಇಲ್ಲ. ಏಕೆಂದ್ರೆ ಮೂರು ಕಾಲದಲ್ಲಿಯೂ ಅವನು ಬದಲಾಗೋದೇ ಇಲ್ಲ. ಹೆಂಗಿದ್ದಾನೆ? ತನ್ನ ತನ್ನ ಪಾಲಿ ತಾನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮೂರು ಕಾಲದಲ್ಲಿ ಯು ಹ್ಯಾವ್ ಟು ಬ್ರಿಂಗ್ ದಟ್. ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಲ್ಲಿ ಹಿಂದೆ ಎತ್ತು, ಹಿಂದೆ ಎಂದಿಗೂ ಅವನು ಬದಲಾವಣೆಗೆ ಒಳಪಟ್ಟಿಲ್ಲ, ಮುಂದೆಯೂ ಅವನು ಎಂದಿಗೂ ಬದಲಾವಣೆಗಳು. ಬದಲಾವಣೆ ಅಂದ್ರೇನು? ವಿಕಾರಗಳು. ವಿಕಾರಗಳು ಅಂದ್ರೇನು? ಅಸ್ಥಿ ಜಾಯತೆ ವರ್ತತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಷಡ್ ವಿಕಾರಾಣಿ. ಈ ಆರು ವಿಕಾರಗಳು ಎಲ್ಲೆಲ್ಲಿಯೂ ಇದೆ ನಿಮಗೆ ಕಂಡುಬರುತ್ತದೆ. ಹೂವಿನಲ್ಲಿ, ಹಣ್ಣಿನಲ್ಲಿ, ವೃಕ್ಷದಲ್ಲಿ, ಜೀವದಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿಗಳಲ್ಲಿ ಆರು ವಿಕಾರಗಳು ಕಂಡು ಬರ್ತವೆ. ಆದರೆ ಈ ಆರು ವಿಕಾರಗಳು ಭೂತದಲ್ಲಿಯೂ ಇಲ್ಲ, ವರ್ತಮಾನದಲ್ಲಿಯೂ ಇಲ್ಲ, ಭವಿಷ್ಯತ್ತಿನಲ್ಲಿಯೂ ಇಲ್ಲ. ಯಾವುದಕ್ಕೆ ಇಲ್ಲ? ಆತ್ಮನಿಗೆ ಇಲ್ಲ. ಆದ್ದರಿಂದ ಆತ್ಮನ ಸ್ವರೂಪ ಏನು ಅಂದ್ರೆ ನಿತ್ಯ. ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ರಿ, ಅದನ್ನು ಹಿಡ್ಕೊಂಡು ಆಮೇಲೆ ನಿರ್ಮಲ ಅಂತಕೊಂಡ್ರೆ ಗಳು ಆಗ್ಬಿಡ್ತಾವು. ಗಳು ಆಗ್ತಂದ್ರೆ ಅವು ಗುಣಗಳು ಅನ್ಸ್ಕೊಂಡ್ಬಿಡ್ತಾವೆ. ಗುಣಗಳು ಅನ್ಸ್ಕೊಂಡ್ರೆ ಆತ್ಮನನ್ನ ಪರಿಮಿತಿಗೆ ಒಳಪಡಿಸಿದೀರಿ. ಯು ಹ್ಯಾವ್ ಬ್ರಾಟ್ ದಿ ಲಿಮಿಟೇಷನ್ಸ್ ಟು ಆತ್ಮ. ವೈ ಡು ಯು ಬ್ರಿಂಗ್ ದಟ್ ಲಿಮಿಟೇಷನ್? ಯು ಜಸ್ಟ್ ಕೀಪ್ ಇಟ್ ದೇ. ಏನು? ಆತ್ಮ ನಿತ್ಯ. ಓಕೆ ಫೈನ್. ಈಗ ಲಾಜಿಕಲ್ ಕನೆಕ್ಷನ್ ಕೊಡ್ಬೇಕು ನೀವು. ಅವನು ನಿತ್ಯವನ್ನಾಗಿದ್ದರಿಂದಾಗಿ ಅವನಲ್ಲಿ ಬದಲಾವಣೆಗಳು ಆಗುವ ಚಾನ್ಸೇ ಇಲ್ಲ. ಆದ್ದರಿಂದ ನಿರ್ಮಲ ಮಲ ಅಥವಾ ಏನು ಕಲ್ಮಶ ಅಂತ ಹೇಳ್ತಿರೋ ಇದು ಏನಿದು? ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? ಅಲ್ಲ ಅಲ್ಲ, ಕಲ್ಮಶ. ಕಲ್ಮಶ ಏನಿದು? ದಟ್ ಇಸ್ ಆಲ್ಸೋ ಗುಡ್ ಒಪಿನಿಯನ್, ಗುಡ್ ಗುಡ್ ಮೀನಿಂಗ್. ವಿಕಾರಗಳಲ್ಲಿ ಒಂದಿದು ಗೊತ್ತಾಯ್ತಲ್ಲೋ. ಯಾವಾಗ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ವಿಕಾರಗೊಳ್ಳುತ್ತದೆ ಅದು ಮಲಸಹಿತವಾಗಿಯೇ ಕಲ್ಮಶ ಸಹಿತವಾಗಿ ವಿಕಾರಗೊಳ್ಳುತ್ತದೆ. ಕಲ್ಮಶ ಸಹಿತವಾಗಿ ವಿಕಾರಗೊಳ್ಳುತ್ತದೆ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮಧ್ಯ ವಯಸ್ಸು. ಮಧ್ಯ ವಯಸ್ಸು ವಿಕಾರಗೊಂಡು ಮುದಿ ವಯಸ್ಸು ಬರ್ತದೆ. ಈ ಮಧ್ಯ ವಯಸ್ಸಿನಿಂದ ಮುದಿ ವಯಸ್ಸಿಗೆ ವಿಕಾರಗೊಳ್ಳುವಾಗ ಆ ಮುದಿ ವಯಸ್ಸಿನಲ್ಲಿ ಇರಬೇಕಾದಂತಹ ಕಲ್ಮಶಗಳಿವೆಯೋ ಅದು ಈ ಮಧ್ಯ ವಯಸ್ಸಿನಿಂದ ತಗೊಂಡೇ ಅದು ಹೋಗ್ತದೆ. ಹೆಂಗ್ ಹೋಗ್ತದೆ ಅಂತಂದ್ರೆ ಮುದಿ ವಯಸ್ಸಿಗೆ ಹೋದಾಗ ಮಧ್ಯ ವಯಸ್ಸಿನಲ್ಲಿ ಇದ್ದಂತಹ ಬ್ಲ್ಯಾಕ್ ಬಿಯರ್ಡ್ ಏನಾಗಿರ್ತದೆ? ಅದು ಗ್ರೇ ಬಿಯರ್ಡ್ ಆಗುತ್ತೆ. ಎಲ್ಲಿಂದ ಬಂತದೆ ಗ್ರೇ ಬಿಯರ್ಡ್? ಅಲ್ಲಿಗಿರ್ತದೆ, ಅದು ತೊಂದರೆ ಹೋಗ್ತದೆ. ದಿಸ್ ಇಸ್ ಕಲ್ಮಶ. ಹಾಗಾದ್ರೆ ವಿಕಾರಗಳಲ್ಲಿ ಅಂಡರ್ ಇಟ್ ಆ ಎಲ್ಲ ವಿಕಾರಗಳಲ್ಲಿಯೂ ಕೂಡ ಗುಪ್ತವಾಗಿದ್ದದ್ದು ಯಾವುದು ಅಂದ್ರೆ ಕಲ್ಮಶ. ಜಾಯತೆ ಮೊದಲನೇ ವಿಕಾರ ಏನಪ್ಪ? ಏನ್ ಮೊದಲನೇ ವಿಕಾರ? ಹುಟ್ಟು. ಹೌದಾ? ಕಲ್ಮಶ ತಗೊಂಡೇ ಹೋಗಿದ್ರು. ಇಲ್ಲ ಸ್ವಾಮೀಜಿ, ಇಲ್ಲಿ ಜಸ್ಟ್ ಬಾರ್ನ್ ಬೇಬಿ, ಇದು ಕಲ್ಮಶ ಏ ಹಂಗನ್ಬೇಡ. ಪೂರ್ವಜನ್ಮ ಸಂಸ್ಕಾರ ಸಹಿತವಾಗಿ ಹುಟ್ಟಿದೆ ಇಲ್ಲೋ? ಇವೇ ಸಂಸ್ಕಾರಗಳ ಮುಂದೆ ಒಡಮುಟಿ ಶುರು ಆಗ್ತವೋ ಇಲ್ಲೋ? ಅದರ ಕಲ್ಮಶಾದನ ಇಲ್ಲ. ಅಸ್ಥಿ ಕಲ್ಮಶದಿಂದೊಡಗೂಡಿಯೇ ಅಸ್ಥಿ ವರ್ತದೆ. ಫಾಲೋ? ಕಲ್ಮಶಗಳನ್ನ ಇಟ್ಟುಕೊಂಡೇ ಅದು ಬೆಳೀತದೆ. ವರ್ಧತೆ ಅಪಕ್ಷೀಯತೆ ಅಲ್ಲ, ವರ್ಧತೆ ವಿಪರಿಣಮತೆ, ಪರಿಣಾಮಗಳು ಅನೇಕಾನೇಕ ಪರಿಣಾಮಗಳು ದೇಹದಲ್ಲಿ ನಮಗುಂಟಾಗುವಂತಹ ಅನೇಕ ಪರಿಣಾಮಗಳು ಕಲ್ಮಶ ಸಹಿತವಾಗಿಯೋ ಕಲ್ಮಶ ರಹಿತವಾಗಿಯೋ. ಲುಕ್ ಅಟ್ ದಟ್. ಆಮೇಲೆ ಅಪಕ್ಷೀಯತೆ, ಒಂದೇ ಟೈಮಿಗೆ ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಸ್ತಬ್ಧ ಆಗುದಿಲ್ಲ. ಹೆಂಗಾಗ್ತದ? ಒಂದ್ ನಾಲ್ಕು ವರ್ಷ ಬಿಟ್ಟು ಕಣ್ಣಿನ ದೃಷ್ಟಿ ಮಂದ ಆಗ್ತದೆ, ಇನ್ನೊಂದ್ ನಾಲ್ಕು ವರ್ಷ ಬಿಟ್ಟು ಅಂತ ಶುರು ಆಗ್ತದೆ, ಮತ್ತೊಂದ್ ನಾಲ್ಕು ವರ್ಷಕ್ಕೆ 32 ಹಲ್ಲು ಹೋಗ್ಬಿಡ್ತವೆ. ಅಪಕ್ಷೀಯತೆ ಅಟ್ ಎ ಟೈಮ್ ಅಲ್ಲ, ಅವು ಯಾಕೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತವೆ? ಹೇಗೆ ಹೇಗೆ ಕಲ್ಮಶಗಳು ಕ್ಷಯವಾಗ್ತಾ ಹೋಗ್ತವೆ, ಹಾಗಾಗಿ ಅವು ಏನಾಗ್ತವೆ, ನಾಶವಾಗ್ತಾ ಹೋಗ್ತವೆ. ಕೊನೆಗೆ ಬಾಬಾ ಒಂದು ದೊಡ್ಡ ಕಲ್ಮಶದ ಮೊತ್ತ ಉಳಿತದೆ, ವಿನಶ್ಯತಿ. ಏನದು ಉಳಿತಲ್ಲಿ? ಅದು ಉಳಿದದ ಏನದು? ಅದೇ ಡೆಡ್ ಬಾಡಿ ಅದಲ್ಲ, ಅದೇ ಕಲ್ಮಶದ ಮೊತ್ತ. ಅದ್ರಿ ಅಲ್ಲಿ ಉಪಯೋಗಕ್ಕೆ ಬರೋದು ಒಂದೂ ಇಲ್ಲ, ಎಲ್ಲವೂ ನಿರುಪಯುಕ್ತ. ಈಗ 40-30-40 ವರ್ಷ ಹಿಂದೆ ಅದ್ರ ಬೆಲೆ 64 ಪೈಸೆ ಇತ್ತು, ಬಿದ್ದಿತ್ತಲ್ಲ ಅದ್ರ ಬೆಲೆ 64-67 ಪೈಸೆ ಇತ್ತು. ಬಹಳ ಅಂದ್ರೆ ಈಗ ಒಂದು 2 ರೂಪಾಯಿ ಆಗಿರ್ಬೋದು ಅಷ್ಟೆ. ಏನ್ ಸ್ವಾಮಿ, ಕೋಟಿ ಗಟ್ಟಲೆ ಹಣ ಗಳಿಸಿದ ಅವನು ಜೀವಂತಿದ್ದಾಗ? ಕೋಟಲ್ಲ, ಸಹಸ್ರ ಕೋಟಿ ಗಳಿಸ್ಲಿ, ಅದರಲ್ಲಿ ಪ್ರಾಣ ಹೋತಂದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಆದ್ರೂ ಬೆಲೆ ಕಟ್ಲಿಕ್ಕೆ ಹೋಗ್ತಾನೆ. ಯಾಕೆ ಕಟ್ತಾನೆ? ಯಾಕೆ ಕಟ್ತಾನೆ ಬೆಲೆ? ಅವ ಕಟ್ತಾನೆ. ಈ ಮೂಳೆ ಕ್ಯಾಲ್ಸಿಯಂ ಹೋದಲ್ಲ, ಅಷ್ಟೂ ಮೂಳೆಗಳನ್ನ ಸೇರಿಸಿದ್ರೆ ಎಷ್ಟು ಕ್ಯಾಲ್ಸಿಯಂ ಸಿಗ್ತದೆ? ಅದ್ರ ಬೆಲೆ 12 ಪೈಸ. ಹಂಗ ಬೆಲೆ ಕಟ್ತಾನಲ್ಲ ಈ ಮೂಳೆ, ಮೂಳೆ ಮೂಳೆ ಎಲ್ಲ ಕೆಲಸ ಮಾಡುದಿಲ್ಲ, ಅದ್ರೊಳಗೆ ಎಷ್ಟಿದೆ? 12 ಪೈಸ. ಈಗ ಒಂದೊಂದು ಆ್ಯಡ್ ಮಾಡ್ತಾ ಹೋಗ್ತಾನ, ಮೂಳೆದು ಆ್ಯಡ್ ಮಾಡ್ತಾನೆ, ಅದ್ರೊಳಗೆ ಲವಣ ಏನಾದ್ರೂ ಅದನ್ನ ಆ್ಯಡ್ ಮಾಡ್ತಾನೆ, ನೀರಿದ್ರೆ ನೀರು ಆ್ಯಡ್ ಮಾಡ್ತಾನೆ, ಎಲ್ಲ ಆ್ಯಡ್ ಮಾಡಿದ್ರೆ ಆವಾಗ 67 ಪೈಸ. ಈವಾಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅಷ್ಟೇ ಸರ್. ಇದೇನಿದೆ? ಕಲ್ಮಶ ಸಹಿತ ವಿಕಾರ ಪ್ರಾರಂಭ ಆಗೋದೇ ಕಲ್ಮಶದಿಂದ. ಷಡ್ ವಿಕಾರಗಳು ಅಸ್ತಿತ್ವವನ್ನು ಹೊಂದಿದ್ದೇ ಕಲ್ಮಶಗಳ ಮೇಲೆ. ಕಲ್ಮಶಗಳ ಮೊತ್ತ ಏನು ಅಂದ್ರೆ ಕೊನೆಗೆ ವಿನಶ್ಯತಿ. ನಿರುಪಯುಕ್ತ ಅಂತ ತಿಳ್ಕೊಂಡು ತಗೊಂಡೋಗಿ ಭೂಮಿ ಆಗಿರ ಹಾಕ್ತೀವಿ, ಸುಟ್ಟರ ಹಾಕ್ತೀವಿ, ಜಲ ಸಮಾಧಿ, ಭೂ ಸಮಾಧಿ, ಜಲ ಸಮಾಧಿ, ಆಮೇಲೆ ಅಗ್ನಿ. ಇನ್ನೊಬ್ರು ಇದ್ದಾರೆ, ಅವ್ರು ಯಾವ ಥರ ಸಮಾಧಾನ ಮಾಡುದಿಲ್ಲ, ಅವ್ರು ಒಯ್ದು ಟರೇಸ್ ಮನೆ ಟವರ್ ಆಗ್ತಾ ಇಲ್ಲ. ಹಕ್ಕಿಗಳು ಅವು ಇವು ಎಲ್ಲ ಪರ್ಸಿಸ್ ಪರ್ಸಿಸ್ ದೆ ನೆವರ್ ಪುಟ್ ಇನ್ ದಿ ಬರಿ ಇನ್ ದಿ ಗ್ರೌಂಡ್ ಆರ್ ಬರ್ನ್. ಏನೋ ಗೊತ್ತಿಲ್ಲ, ಇದನ್ನು ಫಕ್ಸರ್ ಅನೌಟ್ಸಿ ಹಾ ಈಗೆಲ್ಲ ಸಿಟಿ ಇಲ್ಲ, ಪರ್ಮಿಷನ್ ಇಲ್ಲ, ಔಟ್ ಆಫ್ ಕಾಂಟೆಕ್ಸ್ಟ್. ಒಂದು ಲೇಡಿ ಇದ್ರು ಎಲ್ಲ ಮೈಸೂರಿನಲ್ಲಿ, ಒಂದು ಲೇಡಿ ಇದ್ರು, ಅವಳು ಕಾಸ್ಟ್ ಲೇಡಿ, ನಮ್ಮ ಕ್ಲಾಸಿಗೆ ಬರ್ತಾ ಇದ್ಲು. ಒಂದು 6 ತಿಂಗಳು ಬಂದ್ಲು, ಆಮೇಲೆ ಸಡನ್ ಆಗಿ ಮಿಸ್ ಮಾಡಿದ್ಲು, ಒಂದು ವರ್ಷ ಆದ್ರೂ ಬರಲಿಲ್ಲ. ನಾನು ಅವಳ ಅಡ್ರೆಸ್ ಇಸ್ಕೊಂಡು ನಾನು ಹುಡುಕೊಂಡು ಹೋದೆ, ಅವಳು ಯಾಕೆ ಬರಲಿಲ್ಲ ಅಂತ. ಸುಮಾರು 60-70 ವರ್ಷದ ಹೆಂಗಸು ಹೋದ್ರೆ, ಮನ ತುಂಬ ನಾಯಿಗಳು, ವಾ ವಾ ವಾ ವಾ ವಾ ಲೇಟರ್ ಐ ವಿಲ್ ನಾಟ್ ಗೋಯಿಂಗ್ ಟು ಡೀಟೇಲ್ ಬಿಕಾಸ್ ಯು ಫೀಲ್ ವೆರಿ ಡಿಸ್ಗಸ್ಟೆಡ್. ಲೇಟರ್ ಐ ಕೇಮ್ ಟು ನೋ ಹರ್ ಮದರ್ಸ್ ಬಾಡಿ ಇಸ್ ಸ್ಟಿಲ್ ವೇಟಿಂಗ್ ಇನ್ ದ ರೂಮ್ ಆ್ಯಂಡ್ ಶೀ ಇಸ್ ಮೇಂಟೇನಿಂಗ್ ಇಟ್. ಎಷ್ಟು ವರ್ಷ ಆಮೇಲೆ ನನಗೆ ಗೊತ್ತಾಯಿತು, ಮನೇಲಿ ಯಾರು ಸತ್ತರೆ ಅವ್ರು ಹೊರಗೆಲ್ಲೂ ಇದು ಮಾಡೋದಿಲ್ಲ, ಅದೆಲ್ಲ ಗೊತ್ತಾಯ್ತು ನನಗೆ. ನಾನು ಎಲ್ಲರಿಗೂ ಗೊತ್ತೇ ಇರಲಿಲ್ಲ, ಆಗ ಟೆರೆಸ್ ಮೇಲೆ ಇರ್ತಾರೆ ಅಂದ್ರೆ ಗೊತ್ತಾಯ್ತು. ನಾಯಿಗಳನ್ನು ತಿಂದಿಬಿಟ್ರು, ಅದಕ್ಕೆ 8-10 ನಾಯಿಗಳಿಗೆ ಕೆಲಸ ಯಾವಾಗಲೂ ವಾ ವಾ ವಾ ವಾ ವಾ ವಾ. ಅವಾಗ ನನಗೆ ರಿಯಲೈಸೇಷನ್ ಹೀಗೂ ಒಂದು ಥರ ಇದೆ, ವಿಕಾರಗಳಲ್ಲಿ ಇದು ಕೊನೆಯ ವಿಕಾರ, ವಿಕಾರದ ಪ್ರಾರಂಭ ಕಲ್ಮಶದಿಂದ ವಿಕಾರದ ಅಸ್ತಿತ್ವ ಕಲ್ಮಶದಲ್ಲಿ ವಿಕಾರದ ಕೊನೆ ಕಲ್ಮಶ. ಹೀಗಾಗಿ ಇಲ್ಲಿ ವಿಕಾರಗಳು ಇಲ್ಲ, ಎಲ್ಲಿ ಆತ್ಮನಲ್ಲಿ ವಿಕಾರಗಳು ಇಲ್ಲ, ಆದ್ದರಿಂದ ನಿರ್ಮಲ, ಯಾವ ಮಲವೂ ಇಲ್ಲ. ನಿರ್ಗತ ಮಲಹ ನಿರ್ಮಲ ನಿರ್ಮಲತ ಆತ್ಮನ, ಆತ್ಮನ ಸ್ಥಿತಿ ಹೇಗಿದೆ ಅಂದರೆ ನಿರ್ಮಲವಾಗಿದೆ, ಇದು ಅವನ ಸ್ವರೂಪ. ಹೇಗೆ ನಿತ್ಯ ಆಯ್ತಾ, ನಿರ್ಮಲ ಆಯ್ತಾ, ಇನ್ನ ಸತ್ ಚಿತ್ತ ಆನಂದ ಬದಲಾವಣೆ ರಹಿತವಾದ, ಬದಲಾವಣೆಗೆ ಒಳಪಡದೇ ಇದ್ದಂತಹ ಯಾವ ಈ ಆತ್ಮ ತನ್ನ ಸ್ವಸ್ವರೂಪದಿಂದ ಇದೆ ಅನ್ನುವಂಥದ್ದು ಇದೆಯೋ ಅದು ಸತ್ ಅನಿಸಿಕೊಳ್ಳುತ್ತದೆ. ದಿ ಫ್ಯಾಕ್ಟ್ ಆಫ್ ಎಕ್ಸಿಸ್ಟೆನ್ಸ್, ದಿ ಫ್ಯಾಕ್ಟ್ ದಟ್ ಇಟ್ ಎಕ್ಸಿಸ್ಟ್, ಈಸ್ನೆಸ್ ಇರುವಿಕೆ. ಬಿಡಿ ಈಗ ಮಲ ನಿರ್ಮಲ ಅದೆಲ್ಲ ಬದಿಗೆ ಸರಿಸಿ, ಒಂದೊಂದನ್ನು ಸ್ವತಂತ್ರವಾಗಿ ವಿಚಾರ ಮಾಡಿ. ನಾನು ಜೀವಾತ್ಮ ಅಂತ ಹೇಳುವಾಗಲೂ ಇದೆ, ನಾನು ಕರ್ತ ಅಂತ ಹೇಳುವಾಗಲೂ ಇದೆ, ನಾನು ಜಯಗಳಿಸಿದೆ ಅಂತ ಹೇಳಿದಾಗೂ ಇದೆ, ನಾನು ಕಳ್ಕೊಂಡೆ ಅಂತ ಹೇಳಿದಾಗೂ ಇದೆ, ನಾನು ದುಃಖಿ ಅಂತ ಹೇಳ್ಕೊಂಡಾಗೂ ಇದೆ, ನಾನು ಸುಖಿ ಅಂತ ಹೇಳ್ಕೊಂಡಾಗೂ ಇದೆ. ನನಗೆ ಜೋಡಿಸಿಕೊಂಡು ಏನೇನು ಹೇಳ್ತೀನೋ ಅವಷ್ಟು ವಿಕಾರಗಳು ಸಹ ಇರ್ತವೆ, ಆದರೆ ಅವುಗಳ ಜೊತೆ ಜೊತೆಗೆ ಇದೆ ಎನ್ನುವುದು ವಿಕಾರಗೊಳ್ಳುವುದಿಲ್ಲ. ವಿಕಾರರಹಿತವಾದ ಇದೆ ಎನ್ನುವುದರ ಇರುವಿಕೆ ಏನಿದೆಯೋ ಅದು ಸತ್. ಐ ರಿಪೀಟ್, ವಿಕಾರಗೊಳ್ಳದೇ ಇರುವಂತಹ ಇದೆ ಎನ್ನುವ ಇರುವಿಕೆ ಏನಿದೆಯೋ ಅದು ಸತ್. ವಿಕಾರಗೊಳ್ತದಲ್ಲ ಸುಖ ದುಃಖ ಬೇಕು ಬೇಡ ಇಷ್ಟ ಅನಿಷ್ಟ ಏನು ವಿಕಾರಗೊಳ್ತವೆ ಅವು ಅವಷ್ಟು ಸತ್ ಅಲ್ಲ, ಅರ್ಥಾತ್ ಅವು ಸತ್ಯವಲ್ಲ, ಅರ್ಥಾತ್ ಅವು ತಮ್ಮದೇ ಆದಂತಹ ಸ್ವತಂತ್ರವಾದ ಇರುವಿಕೆಯನ್ನು ಹೊಂದಿಲ್ಲ. ಯಾವುದೇ 2-3 ಮೀನಿಂಗ್ಸ್ ಕೊಟ್ಬಿಡಿ ಅದಕ್ಕೆ, ಅದೇ ವ್ಯಾಖ್ಯಾನವಾಗುತ್ತೆ. ಯಾವುದೇ ಪ್ರಕಾರವಾದಂತಹ ಇರುವಿಕೆಯನ್ನು ಹೊಂದಿಲ್ಲ. ಈಗ ಉದಾಹರಣೆ ತಗೊಳ್ಳಿ, ದುಃಖ ಅಂತ ಹೇಳ್ತೀವಿ. ಆ ದುಃಖ ಅನ್ನುವುದಕ್ಕೆ ಇರುವಿಕೆ ಅನ್ನುವಂಥದ್ದು ಇದೆಯೋ? ಇದೆ ಸ್ವಾಮೀಜಿ, ನನ್ನ ದುಃಖ ಆಗಿದೆ, ಇದೆ ನೋಡಿ, ಇದೆ ಅಂತ ಹೇಳಿದ್ದಾದ್ರೆ ಅದು ಕಳೆದು ಹೋಗಬಾರ್ದಲ್ಲ. ಇದೆ ಅಂತಾಗಿದ್ದಾದ್ರೆ ಅದು ಕಳೆದು ಹೋಗಬಾರ್ದಲ್ಲ. ಆದರೆ ನಿಮಿಷವೋ, 5 ನಿಮಿಷವೋ, 10 ನಿಮಿಷವೋ, ವರ್ಷವೋ, 10 ವರ್ಷವೋ, ಅಯ್ಯೋ ಅದೆಲ್ಲ ವಿಷಯ ಯಾಕ್ಬಿಡಿ ಈಗ. ಹಾ, ಏನಾಯ್ತು, ಏನಾಯ್ತು, ಹೋಯ್ತು. ಇವೆಲ್ಲವೂ ಇದೇ ಪ್ರಕಾರ ವಿಕಾರ ಬರ್ತದೆ. ಇವು ಹಾವುಗಳಿಗೂ ಇದು ಎನ್ನುವ ಸಾಧ್ಯತೆ ಇಲ್ಲ. ಬೇಕಾದ್ರೆ ಸ್ವಪ್ನ ಸೇರಿಸ್ಕೋ, ಇದ್ದಂತ ತೋರ್ತಾವ, ಇದ್ದಂತೆ ಇರುತ್ತಾವ. ಬೇಕಾದ್ರೆ ನೀವು ಶಬ್ದ ಸೇರಿಸ್ಕೋ, ನಾವೇನು ಬೇಡ ಅನ್ನೋದನ್ನು ತಿಳುವಳಿಕೆ. ಯಾವಾಗ ನೀ ಅಂತ ಕಂತೆಗಳನ್ನ ಹಾಕ್ಬಿಟ್ಟು ಅಲ್ಲಿಗೆ ನಿನಗೂ ಸ್ಪಷ್ಟ ಆಯ್ತು, ನಮಗೂ ಸ್ಪಷ್ಟ ಆಯ್ತು, ಇವು ಶಾಶ್ವತವಾಗಿರೋದಿಲ್ಲ. ಅದು ಒಂದು ಹಾಗೆ ಇದೆ ಸತ್ತು. ಇವೆಲ್ಲವುಗಳ ಆಳದಲ್ಲಿ ಇದೆ ಎನ್ನುವ ಆ ಇರುವಿಕೆಯೇ ಇದೆ ಎನ್ನುವುದು ಹಾಗೆ ಇದೆ. ಆ ಇದೆಯನ್ನ ನಾವೇನು ಕೇಳ್ತೀವಿ, ಸತ್. ಚೆನ್ನಾಗಿತ್ತು ಸ್ವಾಮೀಜಿ ಇವತ್ತು ಹೇಳಿದ್ದು. ಅದು ಏನದ, ಅದು ಸತ್. ನಮ್ ಪೂರ್ತಿ ಅರ್ಥ ಏನರ್ಥ ಇತ್ತು, ಅದೇ ಇವೆಲ್ಲವುಗಳ ಒಳಗೇನಿದೆಯೋ ಅದು ಸತ್. ಅದು ಸತ್ ಅಂತ ಹೇಳೋ ನೀನೇ, ಅದು ಸತ್ತಿ ಏನು, ನಾನೇ ಸತ್. ನೀನು ಸತ್ತಿಲ್ಲ, ಆ ಸತ್ತು ನಾನೇ. ನಾನು ಸತ್ತು ಅರ್ಥಾತ್ ಇರುವಿಕೆ, ನಾನು ಇರುವಿಕೆ ಅಂದ್ರೆ ಏನು, ನನ್ನ ಸಹಜತೆ ಇರುವಿಕೆ, ನನ್ನ ಸ್ವರೂಪ ಇರುವಿಕೆ ಅನ್ನೋದು ನನಗೆ ಸ್ಪಷ್ಟವಾಗುವಾಗ ಅರಿವು ಇರುತ್ತದೆ ಇರುತ್ತದೆ. ಹಾಗೆ ನಾನು ಇರುವಿಕೆ ಮಾತ್ರ ಅಲ್ಲ, ಅರಿವು ನಾನೇ. ಎಲ್ಲಿ ಬಿಡಿಸಲಾಗಿದೆ ನೋಡು, ಇರುವಿಕೆ ನಾನು ಮಾತ್ರ ಅಲ್ಲ, ಅರಿವು. ಅದು ಚಂದದ ನೋಡಿ, ಎಷ್ಟು ಚಂದದ. ಅರಿವಿನಿಂದಾಗಿ ನೀ ಇದ್ದೀಯೋ, ನೀ ಇದ್ದದರಿಂದಾಗಿ ಅರಿವು, ಅರಿವೇ ಇದೆ, ಇದೆ ಎನ್ನುವುದೇ ಅರಿವು. ಒಂದು ಒಂದು ರಿಸಲ್ಟ್ ಅಲ್ಲ, ಒಂದು ಒಂದು. ಈಗ ಇರುವಿಕೆಯಿಂದಾಗಿ ನಾನು ಅರಿವನ್ನು ಹೊಂದಿದ್ದೇನೆ ಅಂತ ಹೇಳಿದ್ರೆ ಅರಿವು ಇದು ಇರುವಿಕೆಯ ರಿಸಲ್ಟ್ ಅಂತ. ಅರಿವಿನಿಂದಾಗಿ ನನಗೆ ಇದೆ ಅನ್ನೋದು ಗೊತ್ತಾಗಿದೆ ಅಂತ ಹೇಳ್ತಾರೆ, ಇದೆ ಎನ್ನುವುದು ಅರಿವಿನ ರಿಸಲ್ಟ್ ಆಗ್ತದೆ. ಅರಿವು ಇರವು ಇವು ಎರಡು ಯಾವುದರ ಪರಿಣಾಮಗಳಲ್ಲ, ಯಾವುದೋ ಒಂದರ ಪರಿಣಾಮಗಳಲ್ಲ. ಯಾಕ್ರಿ ಕಾಲ್ ಫ್ರಾಕ್ಚರ್ ಆಯ್ತು, ಜಾರಿ ಬಿದ್ದೆ. ಜಾರಿ ಬಿದ್ದಿದ್ದರ ಪರಿಣಾಮ ಏನಂದ್ರೆ ಕಾಲು ಫ್ರಾಕ್ಚರ್ ಆಯಿತು. ನೀನು ಅರಿವು ಯಾಕೆ ಅಂತಂದ್ರೆ ನಾನು ಇದ್ದೇನೆ ಆದ್ರಿಂದ ನಾನು ಅರಿವು, ತಪ್ಪು. ಅರಿವೇ ಇರವು, ಇರವೇ ಅರಿವು. ಅರಿವೇ ಇರವು, ಇರವೇ ಅರಿವು. ಈ ಅರಿವಿನ ಇರವಿಗೆ, ಇರವಿನ ಅರಿವಿಗೆ ಪ್ರಾರಂಭ ಕೊನೆಗಳಿಲ್ಲ. ಅನಾದಿ ಅನಂತ, ಐ ರಿಪೀಟ್, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಲಾಜಿಕ್ ಹಿಂಗೆ ಹೋಗಬೇಕು. ನೀವು ಮನನ ಮಾಡುವಾಗ ಹೀಗೆ ಮನನ ಮಾಡಬೇಕು. ಅರಿವಿನ ಇರವಿಗೆ, ಇರವಿನ ಅರಿವಿಗೆ ಪ್ರಾರಂಭ ಇಲ್ಲ, ಕೊನೆ ಇಲ್ಲ, ಆದ್ದರಿಂದ ಅನಂತ. ಅನಂತ ಇಸ್ ಈಕ್ವಲ್ ಟು ಕಂಪ್ಲೀಟ್, ಪೂರ್ಣತ್ವ. ಹತ್ತು ಸಲ ಬರೆಸಿದ್ದೀನಿ, ಈಗ ಹನ್ನೊಂದು ಸಲ ಬರೆಸ್ತೀನಿ, ಇನ್ನೊಂದು 100 ಸಲ ಬರೆಸ್ತೀನಿ. ಕಾರಣ ಇಷ್ಟೇ, ಲಾಜಿಕ್ ಸ್ವಲ್ಪ ಅಲುಗಾಡಬಾರ್ದು. ಪೂರ್ಣತ್ವ, ಪೂರ್ಣತ್ವದಲ್ಲಿ ಅಪೂರ್ಣತ್ವ ಇರೋದಿಲ್ಲ. ಹಾಗೆ ಬರಿಬೇಕು ಅದನ್ನ. ನಮಗೆ ಜಂಪ್ ಮಾಡಿದ್ರಾಯ್ತಲ್ಲ, ಮತ್ತೆ ಪೂರ್ಣ ಪೂರ್ಣ ಅಂತ ಯಾಕೆ ಬರ್ಕೊಂಡು ಹೋಗಿ? ನೋ, ಸ್ಟೆಪ್ ಬೈ ಸ್ಟೆಪ್ ಇದೇ ರೀತಿ ಮನನ ಆಗ್ಬೇಕು. ಪೂರ್ಣತ್ವದಲ್ಲಿ ಅಪೂರ್ಣತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಯಾವ? ಅಪೂರ್ಣತೆ ಇದ್ದಲ್ಲಿ ದುಃಖ, ಕೊರತೆ, ಅಲ್ಪತ್ವ, ಅತೃಪ್ತ ಇರ್ತದೆ. ಅಪೂರ್ಣತೆ ಇಲ್ಲ, ಆದ್ರೆ ದುಃಖ ಇಲ್ಲ. ದುಃಖ ಇಲ್ಲ ಅಂದ್ರೆ ನಾನು ಯಾರು? ಆನಂದ. ಅರಿವಿನ ಇರವು, ಇರವಿನ ಅರವು, ಅರಿವಿನ ಇರವು, ಇರವಿನ ಅರಿವು, ಈ ಸತ್ ಚಿತ್ ಪೂರ್ಣವಾಗಿದ್ದರಿಂದಾಗಿ, ಅನಂತವಾಗಿದ್ದರಿಂದಾಗಿ ಆನಂದ. ಆ ಸಚ್ಚಿದಾನಂದ ಆತ್ಮನೇ ನಾನು. ಅಲ್ಲಿ ತನ್ನ ಮುಟ್ಟಿಸ್ಬೇಕಾದ ಸಚ್ಚಿದಾನಂದ ಆತ್ಮ ತತ್ವವೇ ನಾನಾಗಿದ್ದರಿಂದಾಗಿ ನಾನು ನಿತ್ಯನೂ ಹೌದು, ನಾನು ನಿರ್ಮಲನೂ ಹೌದು, ನಾನು ಸಚ್ಚಿದಾನಂದ ಆತ್ಮನೂ ಹೌದು. ನನಗೆ ಹುಟ್ಟು ಸಾವುಗಳಿಲ್ಲ. ಇದು ನನ್ನ ಸಹಜತೆ. ಲಾಸ್ಟ್ ಮಿನಿಟ್ ತನಕ ನೀವು ಥರ್ಡ್ ಪರ್ಸನ್ ಆಗಿ ಹೇಳಿ, ಏನು ತೊಂದರೆ ಇಲ್ಲ. ಬಟ್ ನೀವು ಅದನ್ನು ಅಪರೋಕ್ಷದಲ್ಲಿ ಮುಕ್ತಾಯ ಮಾಡಬೇಕು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಪ್ರತ್ಯಕ್ಷವಾಗಿ ಮಾತಾಡ್ರಿ, ಪರೋಕ್ಷವಾಗಿ ಮಾತಾಡ್ರಿ, ಥರ್ಡ್ ಪರ್ಸನ್ ಆಗಿ ಮಾತಾಡ್ರಿ, ಏನು ತೊಂದರೆ ಇಲ್ಲ. ಥರ್ಡ್ ಪರ್ಸನ್ ಆಗಿ ಮಾತಾಡಿ. ಹಾಗೆ ಸತ್ತನ್ನುವಂಥದ್ದಿದೆ, ಹಾಗೆ ಚಿತ್ತನ್ನುವಂಥದ್ದಿದೆ, ಹಾಗೆ ನಿತ್ಯ ಶುದ್ಧವಾದದ್ದನ್ನುವಂಥದ್ದಿದೆ, ಹಾಗೆ ಪರಿಪೂರ್ಣವಾದದ್ದಿದೆ. ಆ ಸತ್ತ ಚಿತ್ತ ಆನಂದನೇ ನಾನು. ಇದು ಅಪರೋಕ್ಷ. ಇದೇ ಇದೇ ಪರೋಕ್ಷ. ಇದೇ ಅಂತೆ ಅಂತ ಇನ್ನೊಬ್ರು ಹೇಳ್ತಾನೆ. ಹೌದು, ನಿತ್ಯ ಪರೋಕ್ಷ ಅವನಿಗೆ. ಶಾಶ್ವತವಾಗಿ ಪರೋಕ್ಷವೇ ಅದು. ಹೇಗೆ? ಸ್ವರ್ಗ ಇದೆ ಅಂತೆ, ವೈಕುಂಠ ಇದೆ ಅಂತೆ, ಹಾಗೆಯೇ ಸಚ್ಚಿದಾನಂದ ಆತ್ಮ ಇದೆ ಅಂತೆ. ಇವನು ಇನ್ನೂ ಥರ್ಡ್ ರೇಟ್ ಇವನು. ಹಾಗಲ್ಲ, ಅವನಿಗೆ ಸುಧಾರಿಸಿದವನು ಇದೆ. ನಮ್ಮಂಥವ್ರಿಗೆಲ್ಲ ಇಲ್ಲ ಅಷ್ಟ ಆಗ್ತದಪ್ಪ ಅಂತ ಇದೆ. ಇವನು ಪರೋಕ್ಷ, ತಪ್ಪಿಲ್ಲ. ಅದು ನಾನು ಅಂತ ಅವನಿಗೆ ಸ್ಪಷ್ಟ ಆಗ್ಬೇಕು. ಅವಾಗ ಏನಾಗ್ತದೆ? ಅಪರೋಕ್ಷ. ಓಕೆ. ಆತ್ಮನ ಸಚ್ಚಿದಂ ಷಷ್ಟ್ಯ ಬುದ್ಧಿ ವೃತ್ತಿರಿತಿ ದ್ವಯಂ ಸಂಯೋಜ್ಯ ಚಾವಿವೇಕೇನ ಜಾನಾಮೀತಿ ಪ್ರವರ್ತತೆ. ಆತ್ಮನ ಸಚ್ಚಿದಂ ಷಷ್ಟ್ಯ ಬುದ್ಧೇ ವೃತ್ತಿರಿತಿ ದ್ವಯಂ ಸಂಯೋಜ್ಯ ಚಾವಿವೇಕೇನ ಜಾನಾಮೀತಿ ಪ್ರವರ್ತತೆ. ಜಾನಾಮಿ ಜಾನಾಮಿ ಜಾನಾಮಿ, ಪಶ್ಯಾಮಿ ಪಶ್ಯಾಮಿ ಪಶ್ಯಾಮಿ, ಶೃಣೋಮಿ ಶೃಣೋಮಿ ಶೃಣೋಮಿ. ಹೂ ಇಸ್ ದಿಸ್ ಫೆಲೋ? ಹೂ ಇಸ್ ದಿಸ್ ಫೆಲೋ? ಹೂ ಇಸ್ ದಿಸ್ ಐ? ಆತ್ಮ ವಿಲ್ ನಾಟ್ ಸೀ, ಆತ್ಮ ಕ್ಯಾನಾಟ್ ಸೇ ಅಹಂ ಪಶ್ಯಾಮಿ. Sense doesn't by itself has no capacity to see. Who is this? Are you not a villa? Chira villa, thinna villa, unna villa, mara villa, anything. Who is this Jivatma? Adikar Gattare, Atmananliya Sakta Chitta Amsha. Okay? For time being, you could stay. Amsha, Amsha, Amshi, Vita nahi hota hai. Nama Thiruvati, ಆ ಶಬ್ದವನ್ನು ಬಂದಿದ್ದಾರೆ. ಔಪಚಾರಿಕವಾಗಿ ತಂದಿರುವ ಶಬ್ದ ಅಂತ ನೀವು ವ್ಯಾಖ್ಯಾನಿಸಬಹುದಾದ್ರೆ, ಔಪಚಾರಿಕವಾಗಿ ನಮ್ಮ ಅರ್ಥ ಆಗಲಿ ಅಂತ ಶಬ್ದ ತಂದುಕೊಂಡಿದ್ದಾರೆ. ಆತ್ಮನಲ್ಲಿಯ ಸತ್ ಚಿತ್ ಆನಂತರ ಬುದ್ಧಿಗೆ ವೃತ್ತಿ, ಬುದ್ಧಿಯಲ್ಲಿಯ ವೃತ್ತಿ ಹೇಗೆ ಹೂವು ಹಣ್ಣು ಆನೆ ಅಂತ ವೃತ್ತಿಗಳು ಇರ್ತಾವೋ ಹಾಗೆಯೇ ಬುದ್ಧಿಯಲ್ಲಿ ಇನ್ನು ಇತರ ವೃತ್ತಿಗಳು ಇರ್ತಾವೆ. ಅದು ನನಗೆ ಬೇಕು, ಅದು ನನಗೆ ಇಷ್ಟ, ಇದು ಪಾಪ, ಇದು ಪುಣ್ಯ, ಇದು ಒಳ್ಳೆಯದು, ಇದು ಕೆಟ್ಟದು, ಇದು ಧರ್ಮ, ಇದು ಅಧರ್ಮ, ಈ ಥರ ವೃತ್ತಿಗಳು ಇರ್ತಾವೆ. ಅಂದ್ರೇನೋ ಬುದ್ಧಿಯಲ್ಲಿಯ ವೃತ್ತಿಗಳು ಆತ್ಮನಲ್ಲಿಯ ಸಪ್ತಚಿತ್. ಈಗ ನೋಡಿ, ಬುದ್ಧಿಯಲ್ಲಿಯ ವೃತ್ತಿ ಬುದ್ಧಿಯು ಜಡವಾಗಿದ್ದರಿಂದಾಗಿ ವೃತ್ತಿಯು ಜಡ, ಅದಕ್ಕೆ ಚೇತನತ ಇಲ್ಲ. ಸಪ್ತಚಿತ್ತ ಅನ್ನುವಂತಹ ಆತ್ಮ ಇದು ಚೇತನವಾಗಿದೆ, ಅದಕ್ಕೆ ಕಣ್ಣೆಲ್ಲ, ಕಿವಿಯಿಲ್ಲ, ನೋವಿಲ್ಲ, ನಾಲ್ಗೆಲ್ಲ, ಏನು ಇಂದ್ರಿಯಗಳು ಇಲ್ಲ. ಎರಡು ಎದುರಿಗಿಟ್ಕೊಡು, ಅದನ್ನು ಅದನಾಗಿ ನಾವು ಗುರುತಿಸೋಣ. ಇದನ್ನು ಇದನ್ನಾಗಿ ಆತ್ಮ ನಾವು ಮುಕ್ತರಾಗಿದ್ದೆ. ಆದರೆ ಈ ಅರಿವು ಹೊಂದದೇ ಇದ್ದಾಗ, ಇವನು ವಿಂಗಡಿಸಿ ನೋಡುವಂತಹ ಅರಿವು ನಮಗೆ ಇಲ್ಲದೇ ಇದ್ದಾಗ ಹೇಳಿ ಏನಾಗ್ತದೆ? ಅನ್ಯೋನ್ಯ ಆರೋಪ. ಅದು ಇದರಲ್ಲೇ ಆರೋಪಿಸ್ತದೆ, ಇದು ಅದರಲ್ಲೇ ಆರೋಪಿಸ್ತದೆ, ಕೊನೆಗೆ ಏನಾಗ್ತದೆ? ನಾನು ನೋಡುವವನು ಈ ಒಂದು ಈಗ ಹುಟ್ಟಿದ ಯಾರು ಹುಟ್ಟಿಕೊಂಡ್ರೆ ಈಗ ಜೀವಾತ್ಮ. ಒಂದರಲ್ಲಿ ಒಂದು ಆರೋಪಿತ ಯುಷ್ಮತ್ ಪ್ರತ್ಯಯವು ಆತ್ಮಪ್ರತ್ಯಯದಲ್ಲಿ ಆತ್ಮ ಪ್ರತ್ಯಯವು ಯುಷ್ಮಿಷ್ಣ ಪ್ರತ್ಯಯಲ್ಲಿ ಒಂದಕ್ಕೊಂದು ಏನಾಗ್ಬಿಟ್ಟು ಈಗ ಅಧ್ಯಾರೋಪಿತ. ಯಾಕ್ರಮಿ ಇಂಥದೆಲ್ಲ ಆಯಿತು ಬೆಳೆಸಾಟ? ಅಜ್ಞಾನದಿಂದಾಗಿ ಬೇರೆ ಶಬ್ದನೇ ಇಲ್ಲ ನಿಮಗೆ. ಅಜ್ಞಾನದಿಂದ ಸಂಯೋಜ್ಯ ಚ ಅವಿವೇಕೇನ ಹೇಗೆ ಈ ಸಂಯೋಜನೆ? ಅರಿವು ಮಾತ್ರ, ಎಚ್ಚರ ಮಾತ್ರವಾಗಿರುವ ಆತ್ಮ, ಎಚ್ಚರ ಮಾತ್ರವಾಗಿರುವ ಆತ್ಮ, ಇವು ಬುದ್ಧಿ ವೃತ್ತಿಗಳು ಅನ್ನುವ ವಿವೇಕ ಇದ್ದರೆ ನೀವು ಕೂಡ ಸಿದ್ದಿಲ್ಲ. ಯಾಕೆ ಕೂಡ್ಕೊಂಡು ಒಂದು ಜನ ಒಂದು ಚೈತನ್ಯ ಎರಡು ಸಮಾನಸ್ಕ ಪದಾರ್ಥಗಳಲ್ಲ, ಅಸಮಾನಸ್ಕ ಪದಾರ್ಥಗಳು, ವಿರುದ್ಧ ಪದಾರ್ಥಗಳು. ಅದು ಎಷ್ಟು ಅನ್ಯೋನ್ಯತೆ ಬಂದದ್ದು, ಎಷ್ಟೊಂದು ಅನ್ಯೋನ್ಯತೆ. ನಮ್ಮ ಹೆಂಡತಿ ಮಕ್ಕಳಲ್ಲೂ ಕೂಡ ಇಷ್ಟು ಅನ್ಯೋನ್ಯತೆ ಇರುವುದಿಲ್ಲ, ಅಷ್ಟು ಅನ್ಯೋನ್ಯ. ಎಷ್ಟು ಅಂದ್ಯೋನ್ಯತೆ. ನೀ ಬಿಟ್ಟು ನಾ ಇಲ್ಲ, ನಾ ಬಿಟ್ಟು ನೀ ಇಲ್ಲ, ಜನ್ಮ ಜನ್ಮಾಸದ ಇಬ್ಬರು ಜೊತೆ ಜೊತೆಗಿದ್ದೀವಿ, ಹಿಂಗೆ ಇರುವಂತೆ ವಾಸ. ನಾನು ನಾನು ನಾನೇ ವಾಸ. ಈ ದೇಹ ಬಿಟ್ಬಿಡ್ತೇವಲ್ಲ, ಬ್ಯಾಡ ಬಿಡು, ದೇಹ ಜೊತೆಗೆ ಇರುವುದಿಲ್ಲ, ಅದ ಮುಂದೆಗಿಂತ ಸಂಸ್ಕಾರಗಳು ನನ್ನ ಜೊತೆನೇ ಇರ್ತಾವೆ. ಅದು ಕೂಡ ಒಂದೊಂದು ಜನ್ಮ ಬಿಟ್ಬಿಟ್ಟು ಬರ್ತೀವಿ, ಬೇರೆ ಬೇರೆ ತಗೋತೀವಿ. ನೀವು ಎಲ್ಲ ಬಿಟ್ಬಿಟ್ಟು ಬರ್ತಾರೆ, ಗುಣ ನಿಮ್ಮ ಜೊತೆನೇ ಇರ್ತದೆ. ಯಾವ ಗುಣ? ಸತ್ವ ರಜಗುಣ ತಮಗುಣ ನಿಮ್ಮ ಜೊತೆನೇ ಇರ್ತವೆ ಸ್ವಾಮಿ. ಅವು ಕೂಡ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಬರ್ತವೆ. ಹೆಚ್ಚು ಕಡಿಮೆ ಆದ್ರೆ ಏನಾಯ್ತು? ಗುಣ ನಿಮ್ಮ ಜೊತೆ ಇರ್ತವಿಲ್ಲ. ಈ ಒಂದು ಏನು ಗಣಿಕೆ ಇದೆ, ಈ ಒಂದು ಸಂಯೋಜನೆ ಏನಿದೆ? ಅವಿವೇಕಿನ ಓಕೆ ಅಂತ ಅವಿವೇಕದಿಂದಾಗಿ ಏನಾಯ್ತು ಹೇಳ್ರಿ? ಆತ್ಮ ಅನಾತ್ಮ ಎರಡು ಬೆತ್ತಕೊಂಡ್ಬಿಟ್ಟು, ಈ ಬೆತ್ತಕೊಂಡು ಬರಲಿಕ್ಕೆ ನಿಮ್ಮ ಹತ್ರ ಅನುಭವಯುಕ್ತವಾದ ಪ್ರಮಾಣ ಏನು? ಅದು ಶಬ್ದ ಜಾನಾಮಿ ಜಾನಾಮಿ ಜಾನಾಮಿ. ನಾ ತಿಳ್ಕೊಂಡೆ, ನಾ ನೋಡಿದೆ, ನಾ ಕೊಟ್ಟೆ, ನಾ ತಗೊಂಡೆ, ಎಲ್ಲ ಸೇರ್ಕೊಂಡು ಎಲ್ಲ ಕ್ಯೂ ಹಚ್ಚಿ ನಿಂತಿರ್ತಾರೆ. ಈ ತಂದ ಕೂಡ ಬಂದ್ಬಿಡ್ತಾರೆ ಎಲ್ಲ ಒಂದು ಜೊತೆ. ಜಾನಾಮಿ ಜಾನಾಮಿ ಇತಿ ಪ್ರವರ್ತತೆ. ಓಹೋ, ಅದನ್ನ ವಿವರಿಸ್ತಾರೆ 26ರಲ್ಲಿ. ಆತ್ಮನೋ ವಿಕ್ರಿಯಾ ನಾಸ್ತಿ, ಆತ್ಮನೋ ವಿಕ್ರಿಯಾ ನಾಸ್ತಿ, ಬುದ್ಧೇ ಗೋಧೋ ನ ಜಾತ್ವತಿ, ಬುದ್ಧೇ ಗೋಧೋ ನ ಜಾತ್ವತಿ, ಜೀವ ಸರ್ವಮಲಂ ಜ್ಞಾತ್ವಾ, ಜೀವ ಸರ್ವಮಲಂ ಜ್ಞಾತ್ವಾ ದೃಷ್ಟೇತಿ ಮುಖ್ಯತಿ, ಆತ್ಮನೋ ವಿಕ್ರಿಯಾ ನಾಸ್ತಿ, ಆತ್ಮನೋ ವಿಕ್ರಿಯಾ ನಾಸ್ತಿ, ಬುದ್ಧೇ ಗೋಧೋ ನ ಚಾತ್ವತಿ, ಬುದ್ಧೇ ಗೋಧೋ ನ ಚಾತ್ವತಿ, ಜೀವ ಸರ್ವಮಲಂ ಜ್ಞಾತ್ವಾ, ಜೀವ ಸರ್ವಮಲಂ ಜ್ಞಾತ್ವಾ, ಜ್ಞಾತ್ವಾ ದೃಷ್ಟೇತಿ ಮುಖ್ಯತಿ. ಜ್ಞಾತ್ವ ಜ್ಞಾತ ರೈಟ್, ತ್ವಾದ ಮೊದಲನೇದ್ದು ಜ್ಞಾತ್ವ, ಎರಡನೇದ್ದು ಜ್ಞಾತ. ದ್ರಷ್ಟೇತಿ ದ್ರಷ್ಟ ಇತಿ ಜ್ಞಾತ. ಓಕೆ, ಆತ್ಮನಃ ಚಂದ್ರ ಉತ್ತರ ನೀವು ಕೊಡಬೇಕು, ನಂಬರ್ ಸ್ಟೇಟ್ಮೆಂಟ್ ಅಷ್ಟೇ ಕೊಡ್ತೇನೆ. ಆತ್ಮನಃ ವಿಕ್ರಿಯಾ ನಾಸ್ತಿ, ಆತ್ಮನಲ್ಲಿ ಯಾವುದೇ ಕ್ರಿಯೆಗಳಿಲ್ಲ. ಅನೇಕ ಥರ ಉತ್ತರ ಕೊಡಬಹುದು. ಇಂದ್ರಿಯಗಳಿಲ್ಲ, ಆತ್ಮನಿಗೆ ಉಪಾಧಿ ಇಲ್ಲ, ವಿಕಾರಗಳಿಲ್ಲ, ಆದ್ದರಿಂದ ಕ್ರಿಯೆಗಳಿಲ್ಲ. ನನಗೆ ಆತ್ಮನಲ್ಲಿ ಕ್ರಿಯೆಗಳಿಲ್ಲ, ಇದು ಮಂತ್ರ ಇದೆ. ಆತ್ಮನಲ್ಲಿ ಕ್ರಿಯೆ ಯಾಕಿಲ್ಲ? ಉಪಾಧಿಗಳಿಲ್ಲ ಆತ್ಮನಲ್ಲಿ, ಯಾವ ಉಪಾಧಿಗಳು ಇಲ್ಲ. ಉಪಾಧಿಗಳು ಇದ್ದಿದ್ದೇ ಆದ್ರೆ ವಿಕಾರಗಳು ಇದ್ದಿದ್ದು, ಆದ್ದರಿಂದ ಯಾವ ವಿಕಾರಗಳು ಇಲ್ಲ. ಆದ್ದರಿಂದ ಆತ್ಮ ಅವಿಕ್ರಿಯ, ಆದ್ದರಿಂದ ಆತ್ಮ ಅವಿಕ್ರಿಯ. ಇನ್ನ ಬುದ್ಧಿಗೆ ವಿಕಾರ ಇದೆಯೋ? ಆತ್ಮನಿಗೆ ವಿಕಾರ ಇಲ್ಲ, ಬುದ್ಧಿಗೆ ವಿಕಾರ ಇದೆಯೋ? ಏನಪ್ಪ ಜಡಕ್ಕೆ ವಿಕಾರ ಇರುತ್ತೆ? ಮತ್ತೆ ಜಡದ್ ಯಾವುದು ಇದೆ? ಇದು ಟೇಬಲ್, ಇದು ಜಡ. ನಾನು ನಾನೇನಾದರೂ ಇದನ್ನ ದುರುಪಯೋಗ ಮಾಡಿಕೊಂಡಾಗ ಇದು ಕೈ ಕಾಲು ಮುರ್ಕೋಬಹುದು. ಸ್ವತಃ ತಾನು ಇದ್ದಲ್ಲೇ ತನ್ನಲ್ಲಿ ಯಾವ ವಿಕಾರಗಳನ್ನು ತಂದುಕೊಳ್ಳಬೇಕು? ಇಲ್ಲ ಸ್ವಾಮೀಜಿ, ಅದು ಜಂಗ್ ತಿಂದು ಅದು ಕಳೆದು ಹೋಗ್ತದೆ. ಅಲ್ಲಿಯೂ ಕೂಡ ಇನ್ನೊಂದು ಏಜೆನ್ಸಿ ಇದೆ, ತಂಪು ಅಥವಾ ಗಾಳಿ, ಧೂಳು, ನೀರು, ಇವುಗಳಿಂದಾಗಿ ಕೊಳಿತೀತೆ ವಿನಃ ಸ್ವತಃ ತಾನು ತನ್ನಷ್ಟಕ್ಕೆ ತನ್ನನ್ನೇ ಕೊಳಿಸ್ಕೊಳಕ್ ಹೋಗೋದಿಲ್ಲ. ಹಾಗೆ ಬುದ್ಧಿ ಜಡವಾಗಿದ್ದರಿಂದ ಬುದ್ಧಿಗೆ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೇನೆ ಅನ್ನುವ ಭಾವ ಇಲ್ಲ. ಆತ್ಮ ತಿಳ್ಕೊಳ್ತೇನೆ ಅನ್ನುವಂತಹ ಸಾಧ್ಯತೆ ಇಲ್ಲ, ಏಕೆಂದರೆ ಅದು ಅರಿವು ಮಾತ್ರವಾಗಿದೆ. ಬುದ್ಧಿಗೆ ನಾನು ತಿಳಿಯುತ್ತೇನೆ ಅನ್ನೋ ಭಾವ ಇಲ್ಲ, ಅದು ಜಡವಾಗಿದೆ. ಹೌದಾ? ಆತ್ಮನಃ ವಿಕ್ರಿಯ ನಾಸ್ತಿ, ಬುದ್ಧೇ ಬೋಧ ನ ಜಾತು ಅಪಿ. ಬುದ್ಧೇ ಬೋಧ, ಬುದ್ಧಿಗೆ ಬೋಧ, ತಿಳಿಯುತ್ತೇನೆ ಅನ್ನುವಂಥದ್ದು ಇಲ್ಲ. ಆ ಸ್ವತಃ ಅದಕ್ಕೆ ಶಕ್ತಿನೇ ಇಲ್ಲ. ಬುದ್ಧಿಗೆ ತಿಳಿದುಕೊಳ್ಳುವ ಶಕ್ತಿ ಯಾವಾಗ ಬರ್ತದೆ ಅಂತಂದ್ರೆ ಆ ಚೈತನ್ಯವನ್ನು ಬಾರೋ ಮಾಡಿಕೊಂಡಾಗ ಮಾತ್ರ ಬರ್ತದೆ. ಅಲ್ಲಿರುವ ಚೈತನ್ಯವನ್ನು ಇಲ್ಲಿಗೆ ತಂದುಕೊಂಡಾಗ ಮಾತ್ರ ಅದಕ್ಕೆ ಆ ಶಕ್ತಿ ಬರ್ತದೆ. ಮುಂಚೆ ಗ್ರಾಮೋಫೋನ್ ಅಂತ ಇರ್ತಿತ್ತು. ಸೈಗಲ್ ಫೇಮಸ್ ಹಾಡುಗಾರ. ಆ ಗ್ರಾಮೋಫೋನದೊಳಗೆ ಸ್ವತಃ ಪ್ಲೇಟಿಗೆ ಏನು ಇಲ್ಲ, ಅವನು ಪ್ಲಾಸ್ಟಿಕ್ ಪ್ಲೇಟ್. ಓಕೆ, ಅದು ಪ್ಲಾಸ್ಟಿಕ್ ಪ್ಲೇಟ. ಆಮೇಲೆ ಆ ಮಷಿನಿಗಿನ್ನದೇನು, ಮಷಿನಿಗೂ ಏನೂ ಇಲ್ಲ. ಹೌದು, ನೀ ವೈಂಡಿಂಗ್ ಮಾಡಿಕೊಟ್ರೆ ಎಷ್ಟು ಬಂದು ನೋಡಿರೋದ ಗೊತ್ತಿಲ್ಲ. ನಾವು ಫೋನ್ ನೋಡ್ಬೇಕು ನೀವೆಲ್ಲ. ಹೌ ಬ್ಯೂಟಿಫುಲ್ ದಟ್ ಲೈಫ್ ವಾಸ್, ಯು ನೋ ಹೌ ಬ್ಯೂಟಿಫುಲ್ ರಿಯಲಿ. ವಿ ಆರ್ ಮಿಸ್ಸಿಂಗ್ ಆಲ್ ದಟ್. ಆವಾಗ ಮುಂದೆ ಇವೆಲ್ಲ ಇರ್ತಾವ ಅನ್ನೋ ಕಲ್ಪನೆ ಇದ್ದಿದ್ದಿಲ್ಲ, ಹಿಂಗಾಗಿ ನಮ್ಗೆ ಅದ್ರ ಬಗ್ಗೆ ದುಃಖನೂ ಇಲ್ಲ ನಮ್ಗೆ. ಆದ್ರೆ ಈಗ ಇಲ್ಲ ಸ್ವಾಮಿ, ಈಗ ನಾವು ಏನೇನು ಬರ್ತದೋ ಯಾವಾಗ ಅಷ್ಟೆಲ್ಲ ತೃಪ್ತರಾಗಿರ್ತೇವೆ ನಾವು. ಇನ್ನೊಂದು ಬರ್ತದ ಅಂತ ಹೇಳಿ ಅದೊಂದು ಬರ್ಲಿ ಬಿಡಪ್ಪ ಅಂತ ಆಮೇಲೆ ಶುರು ಮಾಡ್ತೇನೆ. ಇರ್ಲಿ, ನಾನಂದ್ರೆ ಆ ಕಾಲಕ್ಕೆ ಅವು ಗ್ರಾಮೋಫೋನ್ಗಳು, ಅವು ಗ್ರಾಮ ಪ್ಲೇಟ್ಗಳು, ಗ್ರಾಮೋಫೋನು ಪ್ಲೇಟ್ಗಳು. ಆ ಪ್ಲೇಟ್ಗಳು ಜಡ ಪಿನ್ನು ಜಡ, ಆ ಪ್ಲೇಟ್ಗಳ ಜಾಗ ಅದು ಅದು ನಿಮ್ಮ ದೋಸ ತವೆ ಇದ್ದಂಗೆ ಇರ್ತದೆ. ಆ ದೋಸ ತವೆನಾಗ ಅದನ್ನ ಇಡ್ಬೇಕು, ಆಮೇಲೆ ಪಿನ್ ಹಿಂಗೆ ತಗೊಂಡು ಹಾಕ್ಬೇಕು. ಅದನ್ನ ಹಿಂಗೆ ಸ್ವಾಂಡಿರ್ತದ, ಆ ಸ್ವಾಂಡಿರ್ತದೆ ಹಿಂಗೆ ಹಾಕುವಾಗ ಹಿಂಗೆ ಸ್ಟಾರ್ಟ್ ಆಟೋಮೆಟಿಕ್ ಇರ್ತದ. ಸೊ ಎಲ್ಲ ಜಡ ಅದು ಸ್ಟಾರ್ಟ್ ಆದ ಕೂಡ ಚೈತನ್ಯ ಬರ್ತದೆ. ಎಲ್ಲಿಂದ ಬಂತು ಚೈತನ್ಯ? ಈ ಎನರ್ಜಿ ಒಳಗೆ ಕೈನೆಟಿಕ್ ಎನರ್ಜಿ ಬಂದಿರ್ತದೆ. ಕೈನೆಟಿಕ್ ಎನರ್ಜಿ ಏನ್ ಯಾವಾಗ ಅಭ್ಯಾಸ ಮಾಡಿದ್ದು? ಕೈನೆಟಿಕ್ ಎನರ್ಜಿ ಅಂತಂದ್ರೆ ಸ್ಪ್ರಿಂಗ್ ಆಕ್ಷನ್ ಇದ್ದಂಗೆ. ಈ ಸ್ಪ್ರಿಂಗ್ ಅನ್ನ ನೀವು ಒತ್ತಿದ್ರೆ ಈಗ ಅದ್ರೊಳಗೆ ಎನರ್ಜಿ ಅದನೋ ಇಲ್ಲ? ನೀವು ಒತ್ತಿ ಹಿಡಿದ್ರೆ ಎನರ್ಜಿ ಅದನೋ ಇಲ್ಲ? ಹೆಂಗ್ ಗೊತ್ತಾಗ್ತದೆ? ನಾವು ಒತ್ತಿ ಹಿಡ್ದಂಗೆ ಹಿಡಿದಾಗ ಅದು ನಮ್ಮನ್ನ ವಿರೋಧ ಮಾಡ್ತಾ ಇರ್ತದೆ. ಹೌದಾ? ಅದು ಆ ಎನರ್ಜಿ ಎಲ್ಲಿಂದ ಬಂತದೆ? ಅದು ಸ್ಪ್ರಿಂಗ್ ತಾನೆ ಜಡ. ಅದನ್ನೂ ಕೂಡ ಅದು ಎನರ್ಜಿ ಎಲ್ಲಿಂದ ಬಂತು? ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತ, ಸ್ಟೋರ್ ಮಾಡಿದ ಎನರ್ಜಿ. ನೀವು ಒತ್ತಿದಾಗ ನೀ ಶಕ್ತಿಯನ್ನ ನೀನು ಸ್ಟೋರ್ ಮಾಡಿರ್ತೀಯ. ಸ್ಟೋರ್ ಮಾಡಿದ ಎನರ್ಜಿಗೆ ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಪೊಟೆನ್ಶಿಯಲ್ ಅದೇ. ಈಗ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರ್ತದೆ ಪೊಟೆನ್ಶಿಯಲ್. ಅದು ಸ್ಟೋರ್ ಆಗಿದೆ ನಿಮ್ಗೆ ಹೇಗೆ ಗೊತ್ತು? ಅದು ತಗದ ಹಿಂಗೆ ಹಾಕಿದಾಗ ಆಕ್ಷನ್ ಆಗ, ಆಕ್ಷನ್ ಆದಾಗ ಅದೇ ಪೊಟೆನ್ಷಿಯಲ್ ಎನರ್ಜಿ ಏನಂತ ಸಿಗುತ್ತದೆ ಕೈನೆಟಿಕ್. ಅದ್ರ ಏನೋ ಒಂದು ಫಿಸಿಕ್ಸ್ನ ಒಂದು ಇಕ್ವೇಷನ್ ಅದು, ಅದಕ್ಕೆ ಎಷ್ಟು ಎಷ್ಟು ಪೊಟೆನ್ಷಿಯಲ್ ಇದ್ರೆ ಎಷ್ಟು ಕೈನೆಟಿಕ್ ಇರ್ತದೆ ಅಂತ ಅದು ಅದಕ್ಕೆ ಇಕ್ವೇಷನ್ ಇದೆ. ಸೊ ಈಗ ನೋಡಿ, ಸ್ವತಃ ಇವೆಲ್ಲರೂ ಜಡವಾಗಿದ್ದರೂ ಕೂಡ, ಇವತ್ತು ಜಡವಾಗಿದ್ದರೂ ಕೂಡ ಇವಕ್ಕೆ ಚೈತನ್ಯ ಎಲ್ಲಿಂದ ಬಂತು? ಹಾಗಾದ್ರೆ ಪ್ಲೇಟ್ ಆಗಲಿ ಪಿನ್ ಆಗಲಿ ಎಲ್ಲಿಂದ ಬಂತು? ಅದು ಎಲ್ಲಿಂದ ಬಂತೋ ಆ ಸಾಮೀಪ್ಯದಿಂದ ಚೈತನ್ಯವನ್ನ ಪಡ್ಕೊಂಡಿದ್ದಕ್ಕೆ ಈಗ ನಾವು ಹೇಳ್ತೀವಿ. ಏನಂತ ಹೇಳ್ತಿರ್ತಂದ್ರೆ, ಫೋನು ಹಾಡ್ತಾ ಇದೆ, ಗ್ರಾಮಫೋನು ಹಾಡ್ತಾ ಇದೆ. ಏನ್ ಹಾಡ್ತದೆ ಹೋಗಿ, ಎನರ್ಜಿ ಹಾಡ್ತದ? ಎನರ್ಜಿ ತಂಪಾಡಿತಾ ಹಾಡುವುದಿಲ್ಲ. ಸ್ವತಃ ಗ್ರಾಮಫೋನಕ್ಕೆ ಹಾಡುವ ಶಕ್ತಿ ಇಲ್ಲ, ಜಡ. ಮತ್ತೆ ಈ ಶಕ್ತಿ ಯಾವಾಗ ಬಂತು? ಎರಡು ಸೇರಿದಾಗ. ಸೊ ಆತ್ಮನಲ್ಲಿ ಯಾವುದೇ ವಿಕ್ರಿಯಾ ಇಲ್ಲ, ಬುದ್ಧಿಗೆ ಸ್ವತಃ ತಿಳಿದುಕೊಳ್ಳುವ ಶಕ್ತಿ ಇಲ್ಲ, ಬೋಧ ನಾಸ್ತಿ. ಆದರೂ ಕೂಡ ನಿಮ್ಮ ಜೀವ ಸರ್ವಮಲಂ ಜ್ಞಾತ್ವ, ಅವನೇನ್ ಮಾಡ್ತಾನೆ? ಎಲ್ಲವನ್ನು ತಿಳ್ಕೊಳ್ತಾನೆ. ಹೆಂಗ್ ತಿಳ್ಕೊತಾನೆ? ದ್ರಷ್ಟಾಗಿತಿ. ಹೆಂಗ್ ಬಂತಪ್ಪ ಇವನಿಗೆ ಈ ಜೀವಾತ್ಮನಿಗೆ ಇಷ್ಟೊಂದು ಶಕ್ತಿ? ಎಲ್ಲಿಂದ ಬಂತು ಇವನಿಗೆ? ಇವನು ಮುಷ್ಯತಿ, ಮೋಹಗೊಳ್ತಾನೆ, ತಾದಾತ್ಮ್ಯಗೊಳ್ತಾನೆ, ಅಭಿಮಾನಗೊಳ್ತಾನೆ. ಯಾರು ಅಭಿಮಾನಗೊಂಡದ್ದು? ಯು ಹ್ಯಾವ್ ಟು ಟ್ರೇಸ್ ಇಟ್. ಅಭಿಮಾನಗೊಂಡದ್ದು ಯಾರು? ಸ್ವತಃ ಆತ್ಮನ ಅಭಿಮಾನಗೊಳ್ತಾನೋ? ಅವನು ಯಾಕೆ ಅಭಿಮಾನಗೊಳ್ತಾನವ? ಅಭಿಮಾನಗೊಳ್ಳಿಕ್ಕೆ ಅವನ್ ಬಿಟ್ಟು ಇನ್ನೊಂದು ಏನು ಇಲ್ಲೇ ಇಲ್ಲ. ಅವನು ಹೆಂಗ್ ಅಭಿಮಾನಗೊಳ್ತಾನವನು? ಆತ್ಮನಿಗೆ ಮೋಹ ಆಗೋ ಚಾನ್ಸ್. ಓಕೆ, ಬುದ್ಧಿ ಅಭಿಮಾನಗೊಳ್ತದ ಜನ? ಮತ್ತೆ ಅಭಿಮಾನಗೊಂಡ ಶಕ್ತಿಗಳು ಹೆಂಗ ಹೆಂಗಾಯ್ತು ಅಭಿಮಾನ? ಇದು ಹೆಂಗ ಹೆಂಗ ಸೇರ್ಕೊತಾನವ? ಯಾಕೆ ತಾನೇ ಸೇರ್ಕೊಳಕ್ ಸಾಧ್ಯ? ಈ ನಾನು ಹೋಗಿ ತಾನು ಯಾರು ಅಂತ ತಿಳಿಯದೇ ಇದ್ದಾಗ ಮಾತ್ರ ಸಾಧ್ಯ. ಅವಿವೇಕೇನ ಇವ ಅದನ್ನ ಮೋಹ ಎದುರಿಂದ ಸಾಧ್ಯ? ತಾನು ಅಕರ್ತ ಅಭೋಕ್ತ, ಬರೀ ಸಪ್ತಚಿತ್ತ ಇರುವಿಕೆಯನ್ನು ಮಾತ್ರ ಕೂಡಿದವನು ಅನ್ನುವ ಎಚ್ಚರ ತಪ್ಪಿದಾಗ ಎದುರಿಗೆ ಏನಿದೆ? ಅದು ನಾನು ಏನಿದೆ ಎದುರಿಗೆ? ಸುಖ ಇದೆ ನಾನು, ನಾನು ಸುಖಿ, ದುಃಖ ಇದೆ ನಾನು. ಅಲ್ಲಿರುವ ದುಃಖ ವೃತ್ತಿ ತಾನು ದುಃಖ ಅಂತ ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಆ ಚೈತನ್ಯ ಅದಕ್ಕಿಲ್ಲ. ಆತ್ಮ ಸ್ವತಃ ತಾನು ದುಃಖಿ ಅಂತ ಹೇಳುವ ಸಾಧ್ಯತೆ ಇಲ್ಲ, ಯಾಕಂದ್ರೆ ಆತ್ಮನು ಯಾವತ್ತಿಗೂ ಸಚ್ಚಿದ ಅಂತ. ಆದರೂ ನಾನು ದುಃಖಿ ಅಂತ ಹೇಳ್ಕೊಳ್ತೀನಿ, ಎಲ್ಲಿಂದ ಬರ್ತಿದ್ದು ನಾನು ದುಃಖಿ? ಮತ್ತೊಂದು ಸಲ, ಬುದ್ಧಿಯಲ್ಲಿಯ ವೃತ್ತಿ ಅದು ದುಃಖವಾಗಿತ್ತು ಅಂತಂದ್ರೆ ಅದು ದುಃಖ ಬುದ್ಧಿಯಲ್ಲಿದೆ, ಅದು ನಾನು ದುಃಖ ಅಂತ ಅದು ಹೇಳ್ಕೊಂಡೇ ಇಲ್ಲ, ಅದು ಸುಖ ಅಂತಲೂ ಹೇಳ್ಕೊಂಡಿಲ್ಲ, ಅದು ಸಿಟ್ಟು ಅಂತಲೂ ಹೇಳ್ಕೊಂಡಿಲ್ಲ. ಬುದ್ಧಿಯಲ್ಲಿ ಈ ವೃತ್ತಿಗಳು ವೃತ್ತಿ ವೃತ್ತಿ ಜಡ ವೃತ್ತಿ, ಸ್ಲೈಡ್ ಇದ್ದಂಗೆ, ಸ್ಕ್ರೀನ್ನಲ್ಲಿ ಸ್ಲೈಡ್ ಬರ್ತದೆ, ನಿಂತು ಬಿಡ್ತದೆ ಅಷ್ಟೇ. ದುಃಖ ಬಂತು ನಿಂತು ಬಿಡ್ತದೆ ಸ್ಕ್ರೀನು. ನಾನು ದುಃಖ ಅಂತಲೂ ಹೇಳ್ಕೊಂಡಿಲ್ಲ, ಆತ್ಮನಿಗೆ ದುಃಖ ಆಗಿಲ್ಲ, ಆತ್ಮನಿಗೆ ದುಃಖ ಆಗಿಲ್ಲ. ಸ್ಕ್ರೀನು ಅಂತಕರಣ ಬುದ್ಧಿ ಅದು ತಾನು ದುಃಖ ಅಂತ ಹೇಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಜಡ. ಈ ಮಧ್ಯದಲ್ಲಿ ನಾನು ದುಃಖಿ ಎಲ್ಲಿಂದ ಬಂದಿದ್ದನು? ಸ್ಟೇ, ಯು ಹ್ಯಾವ್ ನೋ ಅದರ್ ವೇ. ಮೇಲ್ಕೋಟೆಗೆ ಹೋಗು, ಉಡುಪಿಗೆ ಹೋಗು, ಇದು ಒಂದೇ ಉತ್ತರ ಕೊಡಬೇಕು. ಕೊಡಲಿಲ್ಲ ಅಂತ ಅವನು ಚಾಲೆಂಜಿಗೆ ಹೆದರ್ತಾ ಇದ್ದಾನೆ ಅಂತ. ನಾನು ದುಃಖಿ ಅನ್ನುವ ಸಾಧ್ಯತೆ ಓನ್ಲಿ ವೆನ್ ಐ ಫರ್ಗೆಟ್ ಮೈ ಸೆಲ್ಫ್, ವೆನ್ ಐ ಆಮ್ ಇಗ್ನೋರೆಂಟ್ ಆಫ್ ಮೈ ಸೆಲ್ಫ್. ಇವುಗಳಾವುಗಳ ಸಾಧ್ಯತೆ ಇಲ್ಲ. ಜೀವ ಸರ್ವಮಲಂ ಜ್ಞಾತ್ವ ಜ್ಞಾತ ದ್ರಷ್ಟ ಇತಿ ಮುಖ್ಯತಿ. ಇವೆಲ್ಲವುಗಳಲ್ಲಿ ತಾನು ನೋಡುವವನು ದ್ರಷ್ಟ, ಜ್ಞಾತ ತಿಳಿಯುವವನು, ನೋಡುವವನು, ಕೇಳುವವನು ಎಂದು ಅವನು ಮೋಹಿತನಾಗುತ್ತಾನೆ. ಎಚ್ಚರಿದ್ರೆ ಅವನಿಗೆ ಮೋಹ ಆಗುವ ಸಾಧ್ಯತೆನೇ ಇದ್ದಿದ್ದಿಲ್ಲ ಎಚ್ಚರಿ ತಪ್ಪಿದ್ದರಿಂದ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಎಚ್ಚರ ತಪ್ಪುವುದೊಂದು ಹೇಗಿರ್ತದೆ? ರಜ್ಜು ಸರ್ಪವದಾತ್ಮಾನಂ ಜೀವಂ ಜ್ಞಾತ್ವಾ ಭಯಂ ನಾಹಂ ಜೀವ ಪರಾತ್ಮೇತಿ ಜ್ಞಾತಶ್ಚೇ ನಿರ್ಭಯೋ ಭವೇತ್. ರಜ್ಜು ಸರ್ಪವದಾತ್ಮಾನಂ ಜ್ಞಾತ್ವಾ ಭಯಂ ಜೀವಂ ಜ್ಞಾತ್ವಾ ಭಯಂ ವಹೇತ್ ನಾಹಂ ಜೀವ ಪರಾತ್ಮೇತಿ ಜ್ಞಾತಶ್ಚೇ ನಿರ್ಭಯೋ ಭವೇತ್. ಎದುರಿಗೇನಿತ್ತು ಅದನ್ನ ದುಃಖ ಇತ್ತು, ನಾನು ದುಃಖಿ. ದೃಶ್ಯ ಇತ್ತು, ನಾನು ನೋಡಿದೆ. ಶಬ್ದ ಇತ್ತು, ನಾನು ಕೇಳಿಸ್ಕೊಂಡೆ. ಕರ್ಮ ಇತ್ತು, ನಾನು ಮಾಡಿದೆ. ಎದುರಿಗೆ ಅದು ಹೇಗೆಂದರೆ ರಜ್ಜು ಸರ್ಪವತ್, ಹಗ್ಗ ಮತ್ತು ಹಾವಿನಂತೆ. ಹಗ್ಗ ಎನ್ನುವುದನ್ನು ಕಂಡಿದ್ದು ಸತ್ಯ ಆಗಿದ್ದರೆ ಹಾವನ್ನು ಕಾಣುವ ಸಾಧ್ಯತೆ ಇದೆ. ಏನ್ ಕಂಡಿತು? ಹಗ್ಗ. ಆದರೆ ಇವನ ವಿಷಯದಲ್ಲಿ ಹಾಗಾಗಿಲ್ಲ. ಏನ್ ಕಂಡಿದ್ದಾನೆ ಅವನು? ಸರ್ಪವನ್ನ, ಹಾವನ್ನ ಕಂಡಿತ್ತ. ಏನಿದು ಹಾವು? ಅಟ್ಯಾಕ್ ದಟ್. ಏನಿದು ಹಾವು? ಹಾವು ಎನ್ನುವುದು ಒಂದು ವೃತ್ತಿ ಜ್ಞಾನ. ಹಾವು ಎನ್ನುವುದು ಒಂದು ವೃತ್ತಿ ಜ್ಞಾನ. ಘಟ ಎನ್ನುವುದು ಹೇಗೆ ಒಂದು ವೃತ್ತಿ ಜ್ಞಾನವೋ, ಇದು ವೃತ್ತಿ ಜ್ಞಾನ. ಘಟ ಹೂವು ಹಾಗೆಯೇ ಹಾವು ಎನ್ನುವುದು ವೃತ್ತಿ ಜ್ಞಾನ. ಇವಷ್ಟು ವೃತ್ತಿ ಜ್ಞಾನಗಳು ಯಾಕೆ ಅಂದ್ರೆ ಈ ವೃತ್ತಿ ಅಂತಕ್ಕಂಥದ್ದು ಮೂಡಿರ್ತದೆ. ಫೈನ್, ಘಟ ವೃತ್ತಿ ಅಂತಕ್ಕಂಥದ್ದು ಮೂಡಿರ್ತದೆ, ವೆರಿ ಗುಡ್. ಅಂದ್ರೆ ಹಾವು ಇಲ್ಲೇ ಇಲ್ಲ, ಹಾವಿನ ವೃತ್ತಿ ಹೇಗೆ ಮೂಡ್ತು? ಘಟ ಇದೆ, ಘಟ ವೃತ್ತಿ ಮೂರ್ತು. ಆನೆ ಇದೆ, ಆನೆ ವೃತ್ತಿ ಮೂರ್ತು. ಈಗ ಹಾವು ಇಲ್ಲ, ಹಾವಿಲ್ಲ, ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಹಾವು ಎನ್ನುವುದು ನನ್ನ ಪೂರ್ವ ಅನುಭವದ ಒಂದು ಸ್ಮೃತಿ, ಪೂರ್ವ ಅನುಭವದ ಸ್ಮೃತಿ. ಈಗಿರುವ ಅನುಭವ ಮಾತ್ರ ಮುಕ್ತಿಯನ್ನು ಕೊಡುತ್ತದೆ ಅಂತಲ್ಲ, ಪೂರ್ವ ಅನುಭವದ ಸ್ಮೃತಿಯೂ ಒಂದು ಮುಕ್ತಿ ಆಗುವುದಲ್ಲ. ಈಗ ನಾನು ಎದುರು ಸಿಕ್ತಿ ವೃತ್ತಿ, ಯಾವ ವೃತ್ತಿ ಸಿಕ್ತು? ಪೂರ್ವ ಅನುಭವದ ಸ್ಮೃತಿಯಲ್ಲಿ ಇದ್ದಂತ ಒಂದು ವೃತ್ತಿ ಸಿಕ್ತು. ಹೌದಾ? ಅಲ್ಲಿ ಹೇಗೆ ಆನೆ ಎನ್ನುವ ವೃತ್ತಿ ಸಿಕ್ತು ನನಗೆ ಪೂರ್ವ ಅನುಭವ, ಹಾಗೆ ಇಲ್ಲಿ ನನಗೆ ಹಾವು ಎನ್ನುವ ವೃತ್ತಿ ಸಿಕ್ತು. ಫೈನ್, ಆನೆಯನ್ನ ನೋಡಿ ಹೇಗೆ ನೀವು ಬಿಟ್ಟಿಯೋ ಹಾಗೆ ಹಾವನ್ನ ನೋಡಿ ಬಿಟ್ಬಿಡು, ಸ್ಮೃತಿ ತಾನೆ. ಅದೇ ಸಮಯಕ್ಕೆ ಏನಾಗ್ಬಿಡ್ತು ಅಂದ್ರೆ ನನಗೊಂದು ವಸ್ತು ಲಭ್ಯ ಇತ್ತು. ಏನು ವಸ್ತು ಲಭ್ಯ ಇತ್ತು? ಹಗ್ಗ. ಆದ್ರೆ ಅದು ಹಗ್ಗ ಅಂತ ನನಗೆ ಗೊತ್ತಿ, ಏನಾಗ್ಬಿಡ್ತು ಹೇಳಿಗೆ? ಆ ಹಾವು ಯಾವ ಸ್ಮೃತಿ ದತ್ತವಾದ ಹಾವು ಹಗ್ಗದಲ್ಲಿ ಆರೋಪಿಸಲ್ಪಟ್ಟಿತು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೂಪರ್ ಇಂಪೋಸಿಷನ್ ಅಂತ ಕರೀತಾರೆ. ಸೂಪರ್ ಇಂಪೋಸ್ಡ್, ಎನಿ ಸೂಪರ್ ಇಂಪೋಸಿಷನ್ ಗೆ ಅಧಿಷ್ಠಾನದಲ್ಲಿ ಒಂದು ಏನೋ ಒಂದು ವಸ್ತು ಬೇಕೇ ಬೇಕು. ಏನೋ ಇಲ್ಲದೆ ಇದ್ದುದರಲ್ಲಿ ಏನನ್ನ ನೀವು ಭ್ರಮಿಸಲಿಕ್ಕಾಗುವುದು? ಏನನ್ನ ಅವರು ಭ್ರಮಿಸಬೇಕು ಅಂತ ಅದೊಂದು ಏನೋ ಒಂದು ಇರಬೇಕು. ಹಾಗೆಯೇ ಇಲ್ಲಿ ಹಗ್ಗ ಎನ್ನುವುದೊಂದು ಇದೆ, ಆದರೆ ನನಗದು ಗೊತ್ತು, ಅದು ಗೊತ್ತಿಲ್ಲ ಅಂದ್ರಲ್ಲ. ಹಗ್ಗ ಎನ್ನುವುದೊಂದು ಇದೆ, ಆದರೆ ಅದು ಹಗ್ಗ ಅನ್ನೋದು ನನಗೆ ಗೊತ್ತಿಲ್ಲ. ಸ್ಮೃತಿಯಲ್ಲಿ ಹಾವು ಎನ್ನುವುದೊಂದು ಇದೆ, ಆದರೆ ಅದು ಸ್ಮೃತಿಯಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾ ಏನ್ ಮಾಡ್ಬಿಟ್ಟೆ ಈಗ? ನಾನಲ್ಲ, ನನ್ನ ಬುದ್ಧಿ ಅಷ್ಟು ಚಲಾಕಿದೆ. ಅದು ಅದೇನ್ ಮಾಡ್ಬಿಡ್ತು? ತನ್ನ ಸ್ಮೃತಿಯಲ್ಲಿರುವಂತ ಹಾವನ ತಂದು ಎಲ್ಲಿಟ್ಬಿಡ್ತು? ಹಗ್ಗದಲ್ಲಿ. ಅಪ್ಪ, ಇನ್ನು ನೋಡಿ ಇವನ ಹಾರಾಟ ಶುರು ಆಗ್ಬಿಡ್ತು. ಅಯ್ಯೋ, ಹಾವು ಕಸ್ತ್ರು, ಹಾವು ಕಸ್ತ್ರು, ವಿಷ ಎದ್ದು ಬಿತ್ತಿದ್ರು, ಅಲ್ಲಿ ನೋವಾಗ್ತಿದ್ರು, ಏನೂ ಇಲ್ಲ. ಅದು ಎಲ್ಲವೂ ಇವನು, ಇವನಿಗೆ ಜೀವಾತ್ಮ ಅಂತ ಕರೀತಾರೆ. ಹಾಗೆ ಇಲ್ಲಿ ಏನಾಗಿದೆ? ರಜ್ಜು ಸ್ವಲ್ಪ ಆತ್ಮಾನಂ ಜೀವಂ ಜ್ಞಾತ್ವ ಏನ್ ಮಾಡಿದಾನೆ? ತಾನು ಆತ್ಮನೇ ಆಗಿದ್ದರೂ ಕೂಡ ಜೀವ ಎಂದು ಭ್ರಮಿಸಿಕೊಂಡಿದ್ದಾನೆ. ಈ ತಾನು ಜೀವ ಎಂದು ಭ್ರಮಿಸಿಕೊಂಡಂತಹ ಈ ಮನುಷ್ಯ ಜ್ಞಾನ ಪಡ್ಕೋಬೇಕು. ಏನಂತೇಳಿ? ನಾಹಂ ಜೀವ. ಇವನು ಜ್ಞಾನ ಆಗ್ಬೇಕು. ಏನಂತ ಜ್ಞಾನ ಆಗ್ಬೇಕು ಇವನಿಗೆ? ನಾನು ಕುರಿಯಲ್ಲ, ನಾನು ಕುರಿಯಲ್ಲ, ನಾನು ಹುಲಿ. ವಾ, ಆದ್ರೆ ನನ್ನ ನಾನು ಏನ್ಕೋಬಿಟ್ಟಿದೀಗ? ಅವೆಲ್ಲ ಸಮುದಾಯದ ಮಧ್ಯದಲ್ಲಿ, ಯಾವ ಸಮುದಾಯ? ಕುರಿ ಸಮುದಾಯ ಮಧ್ಯದಲ್ಲಿ ನಾನೇನಾಗ್ಬಿಟ್ಟೆ? ಕುರಿ ಆಗ್ಬಿಟ್ಟೆ, ಕುರ್ಕುರೆ. ಕುರ್ಕುರೆ ಎಕ್ಸ್ಪ್ರೆಸ್ ಅದಲ್ಲ, ಕುರ್ಕುರೆ ಕುರ್ಕುರೆ ಎಕ್ಸ್ಪ್ರೆಸ್ ಅಂತ ಒಂದಿದೆ, ಅದು ಯಾಕಿಟ್ರೋ ಗೊತ್ತಿಲ್ಲ ನನಗೆ. ಹೆಸರು ಕುರಿತದೆ ಅದು ಹೊರಡೋದೆ, ಬೆಂಗಳೂರಿಂದ ಹೊರಡೋದೆ ಸಾಯಂಕಾಲ ರಾತ್ರಿ ಹೋಗ್ತದೆ ತಿನ್ನೋದಿಂದ. ಕುರ್ಕುರೆ ಎಕ್ಸ್ಪ್ರೆಸ್ ಅಂತ ಒಂದು ಹೊರಡ್ತು. ಆಮೇಲೆ ಇನ್ನೊಂದು ಆ ತಿನಿಸಿನ ಪ್ಯಾಕೆಟ್ಗೆ ಒಂದು ಕುರ್ಕುರೆ ಅಂತ ಏನೋ ಇದ್ದಾರೆ. ಹೌದೇನಾ? ಓ, ಆ ಕುರ್ಕುರೆ ಇವನೇನ್ ಮಾಡ್ತಾನೆ ಈಗ ಕುರುಕುರೆ ಜೀವಾತ್ಮ ಇವನು ಈಗ ನಾನು ಜೀವಾತ್ಮ ಅಲ್ಲ ನಾನು ಸಾಕ್ಷಾತ್ ಪರಬ್ರಹ್ಮ ನಾಹಂ ಜೀವ ಪರಾತ್ಮ ಇಲ್ಲಿ ಜ್ಞಾತ್ವ ಚೇತ್ ಜ್ಞಾತ ಜ್ಞಾತ ನಾನು ಆತ್ಮಸ್ವರೂಪನು ಸಚ್ಚಿದಾನಂದ ಆತ್ಮನೇ ಇದ್ದೇನೆ ಎನ್ನುವುದನ್ನು ತಿಳಿದಿದ್ದಾದರೆ ನಿರ್ಭಯ ಭವೇತ್ ಭಯಂ ವಹೇತ ನಿರ್ಭಯ ಭವೇತ್ ಭಯವನ್ನು ಬಿಟ್ಟುಕೊಡ್ತಾನೆ ನಿರ್ಭಯನಾಗಿ ಉಳಿತಾನೆ ಇಷ್ಟೇ ಇದೆ ನೋಡಿ ಯಾರಿಗೆ ಯಾರ ಭಯ ಎಲ್ಲೆಲ್ಲಿಯೂ ನೀನೇ ಇರುವಾಗ ಯಾರಿಗೆ ಯಾರ ಭಯ ಆಕಾಶಕ್ಕೆ ಆಕಾಶದ ಭಯ ಉಂಟೆ ನೀರಿಗೆ ನೀರಿನ ಭಯ ಉಂಟೆ ಭೂಮಿಗೆ ಭೂಮಿಯ ಭಯ ಉಂಟೆ ಅಗ್ನಿಗೆ ಅಗ್ನಿಯ ಭಯ ಉಂಟೆ ಬ್ರಹ್ಮನಿಗೆ ಬ್ರಹ್ಮನ ಭಯ ಇರಲು ಸಾಧ್ಯವೇ ಎಲ್ಲೆಲ್ಲಿಯೂ ವ್ಯಾಪ್ತನಾದಂತಹ ಆತ್ಮನೇ ಆದ ನಿನಗೆ ಇನ್ನೊಬ್ಬ ಆತ್ಮನ ಭಯವು ಅಲೆಗಳಿಗೆ ಅಲೆಯ ಭಯ ಉಂಟೆ ತೆರೆಗಳಿಗೆ ತೆರೆಯ ಭಯ ಉಂಟೆ ಎಲ್ಲೆಲ್ಲಿ ಇರುವ ಜಲವೇ ನೀನಾಗಿರುವಾಗ ಜಲಕ್ಕೆ ಜಲದ ಭಯ ಉಂಟೆ ಆದ್ರೆ ಏನ್ ಮಾಡೋದು ನನ್ ಜಲ ಅಂತ ಗೊತ್ತಿಲ್ಲ ನನ್ನ ನೀರು ಅಂತ ಗೊತ್ತಿಲ್ಲ ನಾನು ನನ್ನನ್ನು ಏನಂತ ತಿಳ್ಕೊಂಡ್ಬಿಟ್ಟೇನಿ ಅಯ್ಯೋ ಅಯ್ಯಯ್ಯೋ ನಾನು ಇಷ್ಟೇ ನೋಡಿ ನಾನು ಇಷ್ಟೇ ಉದ್ದ ಇದ್ದೀನಿ ಇಷ್ಟೇ ಎತ್ತ ಇದ್ದೀನಿ ಅವ ನೋಡಿ ಯಾರು ಹೋಗ್ತಾ ರಾಕ್ಷಸ ಬಂದವನು ಬರ್ತಾನೆ ಅವನನ್ನ ದೂಡ್ತಾನೆ ಅವನನ್ನು ಚಟ್ನಿ ಮಾಡ್ತಾನೆ ಅಯ್ಯೋ ನಾನಾಗೋಗ್ಬಿಡ್ತೀನಿ ಈ ಸಮಾಜ ನನ್ನ ಕಿತ್ತೆ ಬರ್ತದೆ ಇದೆಲ್ಲ ಯಾರಿಗೆ ಅವನಿಗೆ ಶ್ರೀ ಶ್ರೀ ಸ್ವಾಮಿ ನೀರಾನಂದ ಸರಸ್ವತಿ ಬಂದು ಅವನಿಗೆ ನೀನು ತೆರೆ ಅಲ್ಲ ನೀನು ನೀರು ಅಂತ ಜ್ಞಾನವನ್ನು ಸ್ಪಷ್ಟಪಡಿಸಿದಾಗ ಅಲ್ಲಿ ಇನ್ನೊಂದು ತೆರೆ ಕಾಣಿಸ್ತದ ನೀರು ಕಾಣಿಸ್ತದೆ ಮೊದಲು ಇಷ್ಟೇ ತೆರೆ ಅಂತ ತನ್ನನ್ನು ತಾನು ನೋಡಿದ್ದ ತಾನ ಅಲ್ಪ ತಾನ ಪಾಪಿ ಅಯ್ಯೋ ಇಂಥ ಕರ್ಮ ಮಾಡಿಬಿಟ್ಟೆ ಅಯ್ಯೋ ಮಾಡಬಾರ್ದನ್ನು ಮಾಡಿಬಿಟ್ಟೆ ಅನ್ನುವಂತಹ ಆ ಒಂದು ವಿಚಿತ್ರವಾದ ಸಂಘರ್ಷಣೆಯಲ್ಲಿ ಸಿಕ್ಕಾಕೊಂಡಿದ್ದ ಪ್ರಮಿತವಾದ ಕಲ್ಪನೆ ಯಾವುದೂ ಜರುಗಿಲ್ಲ ಎಂಥದೂ ಜರುಗಿಲ್ಲ ನೀರು ಹೇಗಿದೆಯೋ ಹಾಗೆ ಇದೆ ಆ ನೀರು ನೀನು ಅಂತ ಸ್ಪಷ್ಟ ಆದ ಮೇಲೆ ಅಲ್ಲಿ ದೊಡ್ಡ ತೆರೆ ದೊಡ್ಡ ಶಕ್ತಿ ದೊಡ್ಡ ಕೆಲಸ ದೊಡ್ಡ ಕಾರ್ಯ ಅನ್ನೋದೇನೂ ಇಲ್ಲ ಅದು ಕೂಡ ಏನು ನೀರು ತಾನು ಅಲ್ಪನೂ ಎನ್ನುವುದನ್ನು ಕಳೆದುಕೊಂಡ ಮೇಲೆ ಪರಿಪೂರ್ಣನೇ ಅಲ್ಲವೇ ಅವನು ತಾನು ಅಲ್ಪನೂ ಎನ್ನುವುದನ್ನು ಕಳೆದುಕೊಂಡ ಮೇಲೆ ಅವನು ಪರಿಪೂರ್ಣನೇ ಅಲ್ಲವೇ ಅವನು ಪರಿಪೂರ್ಣನೇ ಆಗಿರುವಾಗ ಅವನಿಗೆ ಯಾವ ನೋವು ಯಾವ ದುಃಖ ಯಾರಿಂದ ನೋವು ಯಾರಿಂದ ದುಃಖ ಅವನಿಗೆ ನಿರ್ಭಯ ಏನಾಗ್ಬಿಡ್ತಾನೆ ಭಯರಹಿತನಾಗಿ ಉಳಿತಾನೆ ಆತ್ಮಾವಭಾಸ ಯತ್ಯೇಕ ಬುದ್ಧ್ಯಾದೀನೀಂದ್ರಿಯಾಣ್ಯಪಿ ಬುದ್ಧ್ಯಾದೀನೀಂದ್ರಿಯಾಣ್ಯಪಿ ದೀಪೋ ಘಟಾದಿವತ್ ಸ್ವಾತ್ಮ ದೀಪೋ ಘಟಾದಿವತ್ ಸ್ವಾತ್ಮ ಜಗಷ್ಟೈರ್ನಾವಭಾಸ್ಯ